ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆರ್ಮುಗಮ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಶಿವಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಆರ್ಮುಗಮ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಶಿವಣ್ಣವರೇ, ನಿಮ್ಮ ಊರು ಯಾವುದು, ಎಷ್ಟು ಜಮೀನಿದೆ, ಏನು ಬೆಳೆ ಬೆಳೀತೀರಿ? ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಚಿಲಕೋಡಿ ಗ್ರಾಮ ಲೇಟ್ ಪುಟ್ಟಮದೇಗೌಡರ ಮಗ ಶಿವಣ್ಣ ಅಂತ. ನಮ್ಮ ಹೆಸರಲ್ಲಿ ಒಂದು ಎಕರೆ ಭೂಮಿ ಇದೆ. ಅದರಲ್ಲಿ ಫಸ್ಟ್ ಜಿ ಕೆ ವಿಕೆಯಿಂದ ಬಂದು ನಮಗೆ ವಿಜ್ಞಾನಿಗಳು ತಂತ್ರಜ್ಞಾನವಾಗಿ ಚಿಯಾ ಸೀಡ್ಸನ್ನು ಕೊಟ್ಟರು. ಚಿಯಾ ಸೀಡ್ಸ್ ಬೆಳೆದು ನಾನು ಒಂದು ಅರ್ಧ ಎಕರೆಗೆ 5 ಕ್ವಿಂಟಾಲು ಈಲ್ಡ್ ತಕ್ಕಂದಿದ್ದೀನಿ ಚಿಯಾ ಸೀಡ್ಸು. ಮೊದಲು ಪ್ರಥಮ ಬಾರಿ ಕೊಳ್ಳೇಗಾಲ ತಾಲೂಕೆ ಪ್ರಥಮ ಬಾರಿ ಹಾಕಿರೋಂಥ ರೈತ ನಾನು ಚಿಯಾ ಬೆಳೆನ. ಚಿಯಾ ಬೆಳೆನ ಆಮೇಲೆ ಇನ್ನರ್ಧ ಎಕರೆ ಏನು ಬೆಳೆ? ಇನ್ನರ್ಧ ಎಕರೆ ಕಬ್ಬಿದೆ ಸರ್. ಹೌದಾ? ಕಬ್ಬಿದೆ. ಆಮೇಲೆ ಚಿಯಾ ಸೀಡ್ಸ್ಲಿ ಬಿತ್ತನೆ ಮಾಡಿದ ಅವಧಿ 110 ರಿಂದ 120 ದಿನಕ್ಕೆ ಹಾರ್ವೆಸ್ಟಿಂಗ್ ಆಗಿತ್ತು ಸರ್. ಹಾರ್ವೆಸ್ಟಿಂಗ್ ಆಗಿ ಅದಕ್ಕೆ ಒಂದು 5-10,000 ರೂಪಾಯಿ ಖರ್ಚು ಬಂದಿರ್ತದೆ. ಅದನ್ನು ನಾನು ರಿಟರ್ನ್ ನಮ್ಮ ಕಂಪ್ನಿಗೆ ಕೊಟ್ಟು ಮಾರ್ಕೆಟಿಂಗ್ ಕೊಟ್ಟಿದ್ದೀನಿ ಸರ್. 14,000 ರೂಪಾಯಿ ಕ್ವಿಂಟಲ್ಗೆ ಕೊಟ್ಟಿದ್ದೀನಿ ಒಂದು ಕ್ವಿಂಟಲ್ಗೆ. ಅದು ನನಗೆ ಈಲ್ಡು 4-5 ಕ್ವಿಂಟಲ್ ಬಂದಿತ್ತು ಸರ್ ಫಸ್ಟ್ ಟೈಮ್ ಬೆಳೆ. ಅದನ್ನು ನಮ್ಮ ಶಮಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿಗೆ ಮಾರಾಟಕ್ಕೆ ಕೊಟ್ಟಿದ್ದೀನಿ ಸರ್. 14,000 ರೂಪಾಯಿ ಕೊಟ್ಟಿ ಕ್ವಿಂಟಲ್ಲು. ಯಾವ ರೀತಿ ಬೆಳೆದ್ರಿ? ಅದು ಅಂದ ಇದು ಡ್ರಿಪ್ಪಲ್ಲಿ ಬೆಳೆದಿರೋ ಸರ್. ಹನಿ ನೀರಾವರಿಯಲ್ಲಿ 3 ಅಡಿ ಸಾಲು, 3 ಅಡಿಗೆ ಸಾಲಿಗೆ 1 ಎಕರೆಗೆ ಬಿತ್ತನೆ ಬೀಜ 1/2 ಕೆಜಿ ಸಾಕು ಸರ್. 1/2 ಕೆಜಿನ ಅದನ್ನು ನಾನು ಮರಳಲ್ಲಿ ಮಿಕ್ಸ್ ಮಾಡಿ ಅದನ್ನು ಪಟ 3 ಅಡಿಗೆ ಅಂತರದಲ್ಲಿ ಸಾಲು ಹೊಡೆದು ಮರಳು ಮತ್ತು ಬೀಜ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪಟಕ್ಕೆ ಬಿಟ್ಟಿದ್ದೀನಿ ಸರ್. ಸಾಲು ಬಿಟ್ಟು ಒಂದು ಸೊಪ್ಪನ್ನ ಬರಳು ತಕ್ಕಂದು ಅದನ್ನು ತೆರೆ ಮುಚ್ಚಿದ್ದೀನಿ. ತೆರೆ ಮುಚ್ಚಿ ಆ ನಂತರ ಡ್ರಿಪ್ಲ ಆನ್ ಮಾಡಿದೆ. ಡ್ರಿಪ್ ಆನ್ ಮಾಡಿ ಹನಿ ನೀರಾವರಿಯಲ್ಲಿ ಅಲ್ಪ ಪ್ರಮಾಣದ ನೀರದಲ್ಲಿ ಬೆಳೆದಿರೋದು ಸರ್. ಅದಕ್ಕೆ ಗೊಬ್ಬರ ಇತರೆ ಔಷಧಿಗಳು ಏನೂ ಹಾಕಿಲ್ಲ ಸರ್. ಹಂಗೆ ಬಂದಿರೋದು, ಆರ್ಗಾನಿಕ್ಕಾಗಿ ಬಂದಿರೋದು ಸರ್. ಅದು ದಿವಸದ ಬೆಳೆ ಅದು 110 ರಿಂದ 120 ದಿನಕ್ಕೆ ಹಾರ್ವೆಸ್ಟಿಂಗ್ ಆಗುತ್ತೆ ಸರ್. ಅರ್ಧ ಎಕರೆಗೆ ಎಷ್ಟು ಬಂತು ನಿಮ್ಗೆ? ಅರ್ಧ ಎಕರೆಗೆ ನನಗೆ 3.5-4 ಕ್ವಿಂಟಲ್ ಬಂದಿದೆ ಸರ್. 12,000 ರೂಪಾಯಿ ಮಾಡಿದ್ರೆ? 13,000 ರೂಪಾಯಿ ಕೊಟ್ಟಿ ಸರ್. ಹೌದಾ? ಏನು ವಿಶೇಷ ಈ ಬೆಳೆದು ನಿಮ್ಗೇನು ಅನ್ಸುತ್ತೆ? ವಿಶೇಷ ಅಂದರೆ ನಮಗೆ ಆ ಬೆಳೆಯಲ್ಲಿ ಲಘು ಪೌಷ್ಟಿಕಾಂಶ ಜಾಸ್ತಿ ಇದೆ ಸರ್. ಅದು ಮೀನಿಗಿಂತ, ಮೀನು ಮತ್ತು ಇತರ ತರಕಾರಿಗಳು ಇದಕ್ಕಿಂತ ವಿಟಮಿನ್ಗಳು ಜಾಸ್ತಿ ಇದೆ ಸರ್. ಅದಕ್ಕೆ ಜಾಸ್ತಿ ಇದ್ದು ಅದನ್ನು ನಾವು 1 ಲೋಟ ನೀರಿಗೆ 1/2 ಸ್ಪೂನ್ ಹಾಕೊಂಡು ರಾತ್ರಿನಾಗದ ಉನಿ ಹಾಕಿ ಇಟ್ಟುಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಮಕ್ಕಳಿಗೆ ಅವಳು, ನಮ್ಮ ದೊಡ್ಡವ್ರು ಯಾವಳು, ಚಿಕ್ಕ ಮಕ್ಕಳಿಗೆ ಅವಳು ಬ್ರಷ್ ಮಾಡಿಬಿಟ್ಟು ಅದನ್ನು ಆಳೋಟೆಗೆ ತಿಂದರೆ ಅದು ಶೇಖರಣೆ ಆಗುತ್ತೆ ಸರ್. ಮತ್ತು ಈ ಮೂಳೆಗಳು ನೋವು ಬರೋದೆಲ್ಲ ನಿಂತೋಗುತ್ತೆ, ಮತ್ತು ಮುಖ ಎಲ್ಲ ಚಿಬ್ಬುಗಳು ಬರೋದೆಲ್ಲ ಹೋಗುತ್ತೆ. ಅದಲ್ಲದೇ ಈ ಪೈಲ್ಸ್ಗೆ ಮಾತ್ರ ಒಳ್ಳೆ ಗುಣವಾಗಿ ಅದು ಗುಣ ಮಾಡುತ್ತೆ ಸರ್. ನೀವು ಬಳಸ್ತಾ ಇದ್ದೀರಾ? ನಾವು ಬಳಸ್ತಾ ಇದ್ದೀವಿ ಸರ್ ಆವಾಗಲೇ. ಹೌದಾ? ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ? ನಾನು ಸುಮಾರು ಇವಾಗ 2 ವರ್ಷ ಬೆಳೆದೀನಿ ಸರ್. ಈಗ ಬೀಜನ ಜಿ ಕೆ ವಿಕೆಯಿಂದ ತಗೊಂಡಿದ್ದೀರಾ? ಜಿ ಕೆ ವಿಕೆಯಿಂದ ಕೊಟ್ಟಿರೋ ಸರ್ ಬೀಜ. ಇನ್ನೊಂದು ಇದೆಯಲ್ಲ ಕ್ವಿನೋವಾ ಅಂತ, ಅದನ್ನೇನು? ಕ್ವಿನೋವಾ ನಾನು ಇವಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಕಿನೋವಾನ ಕೊಟ್ಟಿಲ್ಲ ಸರ್. ಅದು ಸೀಡ್ಸು ಕೊಟ್ಟಮೇಲೆ ಅದನ್ನು ಪ್ರಯತ್ನ ಪಡ್ತಾವನಿ ಸರ್ ಕಿನೋವಾ ಬೆಳಬೇಕು ಅಂತ. ಓಕೆ. ಈಗ ಒಂದು ಕಂಪ್ನಿ ಮಾಡಿದಿರಲ್ಲ ನೀವು, ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿ, ಯಾತಕ್ಕೋಸ್ಕರ ಮಾಡ್ಕೊಂಡ್ರಿ? ಅದು ಒಬ್ಬ ರೈತರ ಹತ್ರ 1,000 ರೂಪಾಯಿ ಶೇರ್ ಹೋಲ್ಡರ್ ಮಾಡಿ ಅದನ್ನು ಗೌರ್ಮೆಂಟಿನಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಕಂಪ್ನಿ ಆಕ್ಟಿವಲ್ಲಿ ನಬಾರ್ಡಿಂದ ಅದಕ್ಕೆ ಇಕ್ವಿಟಿ ಗ್ರ್ಯಾಂಟು ಅಂತ ಶೇರ್ ಅಮೌಂಟ್ ಕೊಡ್ತು ಸರ್. ನಮ್ಮದು 3.5 ಲಕ್ಷ ಶೇರ್ ತೋರ್ದು, ಗೌರ್ಮೆಂಟು 3.5 ಲಕ್ಷ ಕೊಡ್ತು, ಒಟ್ಟು ಅದು 7 ಲಕ್ಷ ಆಗುತ್ತೆ. 7 ಲಕ್ಷನ ತಗೊಂಡೋಗಿ ತೆಗೆದು ನಾವು ಗೊಬ್ಬರದ್ದು ಲೇಷನ್ಸು ಈ ಥರ ಇದು ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವು ಸರ್. ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದು ಫಸ್ಟು ಗೊಬ್ಬರದ ಅಂಗಡಿಗಳು ಮತ್ತು ಔಷಧಿ ಅಂಗಡಿ, ಬಿತ್ತನೆ ಬೀಜಗಳು ರೈತರಿಗೆ, ಭತ್ತ ವಿತರಣೆಗಳೆಲ್ಲ ಮಾಡಿದ್ದೀವಿ ಸರ್. ಮಾಡಿಬಿಟ್ಟು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಕಟ್ಕೊಂಡು ಹೋಯ್ತಾ ಇದ್ದೀವಿ ಸರ್. ಆರ್ಮುಗಮ್ ಅವರೇ, ಯಾವಾಗ ನಿಮ್ಮ ಕಂಪ್ನಿ ಸ್ಥಾಪನೆ ಆಗಿತ್ತು? ಸರ್, 2022 ಮಾರ್ಚ್ 31ಕ್ಕೆ ನಮ್ಮ ಕಂಪ್ನಿ ಶಂಭುಲಿಂಗೇಶ್ವರ ರೈತ ಕಂಪ್ನಿ, ಅದು ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿದೆ ಸರ್. ಓಕೆ. ನಬಾರ್ಡಿಂದ ಏನಾದರೂ ನೆರವು ಸಿಕ್ಕಿದೆಯಾ ತಮಗೆ? ಸರ್, ನಬಾರ್ಡಿಂದ ನೆರವು ಸಿಕ್ಕಿದೆ ಸರ್ ನಮಗೆ. ಈಗಾಗಲೇ ನಮಗೆ ಮೊದಲನೇ ಈಗ ರಿಜಿಸ್ಟರ್ ಮಾಡಬೇಕಾದ್ರೆ ನಮಗೆ ನಬಾರ್ಡ್ ಮುಖಾಂತರನೇ ಇದು ಅಂಡರ್ ನಬಾರ್ಡಲ್ಲೇ ಸ್ಪಾನ್ಸರ್ಶಿಪ್ ಮಾಡಿರೋಂಥದ್ದು. ಇದು 10,000 FPOಗಳು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಆ ಅಂಡರಲ್ಲಿ ನಬಾರ್ಡ್ಗೆ ನಾವು ಮಾಹಿತಿ ಕೊಟ್ಟು ನಬಾರ್ಡ್ ವಿಕಸನ ಸಂಸ್ಥೆ ಇದು ಮಾಡಿ ಅವರ ಸಹಯೋಗದಲ್ಲಿ ನಾವು ಕಂಪನಿನ ಸ್ಥಾಪನೆ ಮಾಡಿದ್ವಿ. ಏನು ನೆರವು ಕೊಟ್ಟಿದ್ದಾರೆ ಹೇಳಿ ಸರ್. ಈಗ ಆಲ್ರೆಡಿ ನಮಗೆ ಸಂಬಳ ಏನೆಲ್ಲ ಇದೆ, ಸೇವಾ ಸಂಬಳ, ಅಕೌಂಟೆಂಟ್ ಸಂಬಳ, ಮತ್ತು ಆಫೀಸ್ದು ಖರ್ಚು, ಫೋನ್ ಬಿಲ್ಲು, ಕರೆಂಟ್ ಬಿಲ್ಲು, ಮತ್ತು ಆಫೀಸ್ಗೆ ಬಾಡಿಗೆನೂ ಸಹ ನಬಾರ್ಡಿಂದನೂ ಬಂದಿರೋಂಥದ್ದು. ಎಷ್ಟು ವರ್ಷ ಕೊಟ್ಟಿದ್ದಾರೆ? 3 ವರ್ಷ ಸರ್ ಕೊಟ್ಟರು. ಓಕೆ, ಇನ್ನೇನು ಮುಗಿಯೋ ಹಂತದಲ್ಲಿದೆಯಾ? ಮಾರ್ಚ್ಗೆ ಮುಗೀತು ಸರ್, ಮಾರ್ಚ್ 31 ಮುಗೀತು. ಈಗ ನಮ್ದು ಕಂಪ್ಲೀಟ್ ಆಯಿತು. ಸೊ ಈಗ ನಾವು ಆಡಿಟ್ ರಿಪೋರ್ಟ್ ಎಲ್ಲ ಇದು ಕೊಟ್ಟರೆ ನಮ್ಮದು ಕ್ಲಿಯರ್ ಆದಂಗೆ. ಇನ್ಮೇಲೆ ನೀವು ನಡೆಸ್ಕೊಂಡು ಹೋಗಬೇಕು. ಹೌದು ಸರ್. ಓಕೆ, ಎಲ್ಲಿ ಇದೆ ನಿಮ್ಮ ಕಂಪನಿಯ ಕಚೇರಿ? ಸರ್, ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಕಸಬಾ ಹೋಬಳಿ ಚಿಲಕೋಡಿ ಗ್ರಾಮದಲ್ಲಿ. ಚಿಲಕೋಡಿ ಗ್ರಾಮ ಅಂತ ಎಲ್ಲಿ ಬರುತ್ತೆ ಅಂದರೆ ಕೊಳ್ಳೇಗಾಲದಿಂದ ಮೈಸೂರಿನ ಮೇನ್ ರೋಡಲ್ಲಿ ಬರುತ್ತೆ. ಏನೊಂದು ಕಾರ್ಪೊರೇಟ್ ಆಫೀಸ್ ಥರ ಮಾಡ್ಕೊಂಡಿದ್ದೀರಾ? ಬಾಡಿಗೆ ತಗೊಂಡಿದ್ದೀರಾ? ಬಾಡಿಗೆ ತಗೊಂಡಿದ್ದೀರಿ. ಅಥವಾ ನಿಮ್ಮದೇ ಸ್ವಂತ ಬಿಲ್ಡಿಂಗ್? ಇಲ್ಲ, ಸ್ವಂತ ಮಾಡೋಷ್ಟು ಈಗ ಇನ್ನೂ ಇದು ಡೆವಲಪ್ ಆಗಿಲ್ಲ ಸರ್. ಈಗ ಸದ್ಯಕ್ಕೆ ಬಾಡಿಗೆ ಮಾಡ್ಕೊಂಡಿದ್ದೀವಿ. ಏನು ಬಾಡಿಗೆ ಕೊಡ್ತಾ ಇದ್ದೀರಿ? 4,400 ಕೊಡ್ತಾ ಇದ್ವಿ. ಓಕೆ, ಅದರಲ್ಲಿ ಈಗ ಇನ್ಪುಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಮಾಡ್ತಾ ಇದ್ವಿ ಸರ್, ಇನ್ಪುಟ್ ಔಟ್ಪುಟ್ ಎರಡೂ ಮಾಡ್ತಾ ಇದ್ವಿ ಸರ್. ಎಷ್ಟು ಜನ ನಿರ್ದೇಶಕರು ಇದ್ದಾರೆ? 10 ಜನ ನಿರ್ದೇಶಕರು ಇದ್ದಾರೆ. ಎಲ್ಲೆಲ್ಲಿಂದೆಲ್ಲ ಇದ್ದಾರೆ ನಿರ್ದೇಶಕರು? ಒಟ್ಟು ನಾವು 13 ಗ್ರಾಮಗಳನ್ನ ಒಳಗೊಂಡಿದೆ ಸರ್. ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿ ಏನು ಶೇರ್ ಕಲೆಕ್ಟ್ ಮಾಡಿದ್ದೀವಿ, ಇದು 13 ಗ್ರಾಮಗಳು ಒಳಗೊಂಡಿದೆ. 3 ಪಂಚಾಯತಿನ ಒಳಗೊಂಡಿದೆ ಸರ್. ಹೇಳಿ ಯಾವ್ಯಾವ ಪಂಚಾಯತಿ, ಯಾವ ಗ್ರಾಮ? ಕುಂತೂರು ಪಂಚಾಯತಿ, ಟಗರ್ಪುರ ಪಂಚಾಯತಿ, ಮತ್ತು ಮುಳ್ಳೂರು ಪಂಚಾಯತಿ. 3 ಪಂಚಾಯತಿ ಒಳಗೊಂಡು 13 ಗ್ರಾಮಗಳು. ಎಷ್ಟು ಶೇರು ಸಂಗ್ರಹ ಮಾಡಿದಿರಿ? ಈಗ 1,001 ಶೇರ್ನ ಕಲೆಕ್ಟ್ ಮಾಡಿದ್ವಿ. ಅಲ್ಲ, 1 ಶೇರ್ ಅಲ್ಲ, ಎಷ್ಟು ಜನರಿಂದ ಸಂಗ್ರಹ ಮಾಡಿದಿರಿ ಅಂತ? ನಾವು ಒಟ್ಟು 700 ಜನದಿಂದ ಸಂಗ್ರಹ ಮಾಡಿದ್ವಿ ಸರ್. 700 ಜನ ಶೇರ್ದಾರರು. ಅದರಲ್ಲಿ ಅದೇ ಒಬ್ಬರು ಒಂದು ಶೇರು ಇದ್ದಾರೆ, 2 ಶೇರು ಇದ್ದಾರೆ ಸರ್. ಶೇರನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದ್ರಿ ಶಿವಣ್ಣವರೇ? ನಮ್ಮ ಶೇರು ವಸೂಲಿ ಮಾಡಬೇಕಾದಾಗ ಪ್ರತಿಯೊಂದು ಗ್ರಾಮಕ್ಕೂ ಬೋರ್ಡ್ ಆಫ್ ನಿರ್ದೇಶಕರುಗಳು, ನಾವು ಮತ್ತು ನಮ್ಮ ಶಿವ ಅಕೌಂಟೆಂಟ್ಸು ಹೋಗಿ ಈ ಥರ ಒಂದು ರೈತ ಉತ್ಪಾದಕರ ಕಂಪನಿಯನ್ನು ಕಟ್ಟಬೇಕು, ನಾವು ಗೌರ್ಮೆಂಟಿಂದ ಈ ಥರ ಇದಿದೆ ನಬಾರ್ಡಿಂದ ಅಂತ ಹೇಳಿ ಮನವರಿಕೆ ಮಾಡಿ ಒಬ್ಬ ರೈತನ ಹತ್ರ 1,000 ರೂಪಾಯಿನಂತ ಕಲೆಕ್ಟ್ ಮಾಡಿ ಅವ್ರದ್ದು RTC, ಅವ್ರದ್ದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಕಲೆಕ್ಟ್ ಮಾಡಿ ಪ್ರತಿಯೊಬ್ಬ ಗ್ರಾಮಗಳು ಹೋಗಿ ವಸೂಲಾತಿ ಮಾಡಿ ಅದನ್ನು ತಂದು ರಿಜಿಸ್ಟ್ರೇಷನ್ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಅಮೌಂಟು ತೋರಿದ ಮೇಲೆ ಅಕೌಂಟಲ್ಲಿ ನಬಾರ್ಡಿಂದ ಇಕ್ವಿಟಿ ಗ್ರಾಂಟು ಸ್ಯಾಂಕ್ಷನ್ ಆಗಿದೆ ಸರ್. ಅಲ್ರಪ್ಪ, ಈಗ ನಬಾರ್ಡಿಂದ ಏನೂ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಕಂಪ್ನಿ ಮಾಡ್ತಿರ್ತಿಲ್ವಾ? ಅದು ಕಂಪ್ನಿ ಮಾಡಬೇಕು ಅಂದಾಗ ಅದು ನಮ್ಗೆ ರಿಜಿಸ್ಟ್ರೇಷನ್ದೆಲ್ಲ ಗೊತ್ತಿಲ್ವಲ್ಲ ಸರ್. ಮಂಡ್ಯ ವಿಕಾಸಣ ಗ್ರಾಮೀಣ NGO ಅಭಿವೃದ್ಧಿ ಸಂಸ್ಥೆಯವರು ಬಂದು ಒಂದು ತಾಲೂಕು ಒಂದು ಕಂಪ್ನಿ ಆಕ್ಟಿವಲ್ಲಿ ಈ ಥರ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿದಾಗ ಇದು ಹಿಂಗಿದೆ ರೂಲ್ಸು ಹಿಂಗೆ ಮಾಡಿ ನೀವು ಅಂತ ಹೇಳಿದಾಗ ಅದನ್ನು ಅಜ್ಜೆ ಮುಂದಕ್ಕೆ ಬಂದು ನಾವು ಮಾಡೋದು ಸರ್. ಅಲ್ಲಿ ಗಂಟೆ ಕಂಪ್ನಿ ಹೆಂಗೆ ಮಾಡಬೇಕು, ಯಾವ ರೀತಿ ಹೋಗಬೇಕು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಸರ್. ಆಯ್ತು, ಕಂಪ್ನಿ ಮಾಡಿ 3 ವರ್ಷ ಆಗಿದೆ. ಹ್ಞೂ ಸರ್. ಈ ರೈತ ಉತ್ಪಾದಕ ಕಂಪ್ನಿಗಳಿಂದ ರೈತರಿಗೆ ಏನು ಅನುಕೂಲ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ರೈತರಿಗೆ ಇವಾಗ ನಾವು ಕಂಪ್ನಿ ಸ್ಥಾಪನೆ ಆದಮೇಲೆ ನಮ್ಮ ಸುತ್ತಮುತ್ತ ಗ್ರಾಮಗಳನ್ನವರು 3 ಪಂಚಾಯತಿಯವರು ಕೊಳ್ಳೇಗಾಲಕ್ಕೆ ಬರೋಕೆ ಹೋಗಬೇಕಾಗಿತ್ತು, ಗೊಬ್ಬರ ಬಿತ್ತನೆ ಬೀಜ ತಗೋಬೇಕಾರೆ, ಮತ್ತು ಅದು ಬಿಟ್ಟರೆ ನರಸೀಪುರ ಬರಬೇಕಾಯಿತು, ಮುಗುರು ಬರಬೇಕಾಯಿತು. ಒಬ್ಬ ರೈತ ಅವ್ರ ಗ್ರಾಮದಿಂದ ಒಂದು ಆಟೋ ಬಾಡಿಗೆ ತಕ್ಕಂದು ನರಸೀಪುರ ಮತ್ತು ಕೊಳ್ಳೇಗಾಲಕ್ಕೆ ಹೋಗಿ ಗೊಬ್ಬರ ತಗೊಂಬಂದಾಗ ಅವನಿಗೆ ಕೆಲಸನೂ ವೇಸ್ಟು, ಜಮೀನಲ್ಲಿ ದುಡಿಯೋದು ಮತ್ತು ಗಾಡಿ ಬಾಡಿಗೆ ಇವೆಲ್ಲ ಅನುಕೂಲ ಆಗಲಿ ಅಂತ ನಾವು ಹಳ್ಳಿಲಿ ಒಂದು ಸೆಂಟ್ರ್ ಮಾಡಿ 3 ಪಂಚಾಯತಿ ವ್ಯಾಪ್ತಿಗೆ ಅಲ್ಲಿ ಸ್ಥಾಪನೆ ಮಾಡಿದ್ವಿ ಸರ್. ಇವಾಗ ಅವನು ಕೊಳ್ಳೇಗಾಲಕ್ಕೆ ಅವನು ಆಟೋ ತಕ್ಕಂದು ಗೊಬ್ಬರ ತುಂಬ್ಕೋರೋಕೆ ಹೋಗೋರ 500 ರೂಪಾಯಿ ಬಾಡಿಗೆ ಕೇಳ್ತಾನೆ. ಅಲ್ಲಿ ಈಗ ನಮ್ಮ ಕಂಪ್ನಿಗೆ ಬಂದು ಅವ್ನು ಗೊಬ್ಬರ ತಕ್ಕಂದಾಗ ಬರೀ 100 ರೂಪಾಯಿ ಬಾಡಿಗೆ ಬೀಳುತ್ತೆ ಅವ್ನಿಗೆ ಹಳ್ಳಿಯಲ್ಲಿ. ಆವಾಗ ಅಲ್ಲಿ ಬೇರೆ ಗೊಬ್ಬರದ ಅಂಗಡಿಗಳನ್ನೋರು ಸ್ವಲ್ಪ ಅವರು ಹೋಲ್ಸೇಲ್ ಆಗಿ ಕೊಡಲ್ಲ ರೈಟು. ನಾವು ಇಲ್ಲಿ 1,000 ರೂಪಾಯಿ ರೈತ ಸೇರು ಕಟ್ಟಿರೋದ್ರಿಂದ ನಾವು ಅಲ್ಲಿ ಅವರದಕ್ಕಿಂತ ನಾವು 10 ರೂಪಾಯಿ 20 ರೂಪಾಯಿ ರೈಟ್ಲಿ ಕಮ್ಮಿ ಕೊಡ್ತಾ ಇದೀವಿ ಸರ್. ಅದೊಂದು ಅನುಕೂಲ. ಅದೊಂದು ಅನುಕೂಲ ಆಗಿದೆ. ಮತ್ತೆ ಇನ್ನೇನೇನು ಅನುಕೂಲ ಇದೆ ಇದಲ್ಲೇ? ಇವಾಗ ಈಗ ಬಿತ್ತನೆ ಬೀಜಗಳದ್ದು ಆಯಿತು ಸರ್, ಗೊಬ್ಬರದ್ದು ಆಯಿತು, ಮತ್ತೆ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಉದ್ದು ಸ್ಟಾಕ್ ಇಟ್ಟಿದ್ದೀವಿ ರೈತರಿಗೆ, ಉದ್ದನ ವಿತರಣೆ ಮಾಡ್ತೀವಿ ಸರ್. ಬಿತ್ತನೆ ಬೀಜ ಉದ್ದನ್ನು ಕೊಡ್ತಾ ಇದೀವಿ ಸರ್, ಉದ್ದಿದೆ. ಮತ್ತೆ ಕೆಲವರು ಚಿಯಾ ಸೀಡ್ಸ್ನು ತಕ್ಕಂದು ಬಿತ್ತನೆ ಮಾಡಿದ್ರು ಸರ್, ಮಳೆ ಇಲ್ಲದೆ ಅದು ಸ್ವಲ್ಪ ಹೋಗಿದೆ. ಮತ್ತೆ ಈಗ ಇನ್ನೊಂದು ದಂಟಿನ ಬೀಜ ಅದೊಂದು ಸ್ವಲ್ಪ ಕೊಟ್ಟಿದ್ದೀವಿ ಸರ್, ಅದು ಆ ಕೆಲವರು ಹಾಕೋರು ಮಳೆ ಇಲ್ಲ ಅದು ಹೋಯ್ತು ಸರ್. ಓಕೆ, ಹೋಗಿದೆ. ಏನೇನು ಚಟುವಟಿಕೆಗಳು ಹೇಳಿ ಆರ್ಮಂಗಮ್ಮರ ನಿಮ್ಮ FPO ಅದು? ಸರ್, ನಮ್ಮ FPO ಅಲ್ಲಿ ಮೊದಲನೇದಾಗಿ ನಮ್ಮ ಕಂಪ್ನಿ ಶುರು ಮಾಡಬೇಕಾದ್ರೆ ಪ್ರತಿ ಗ್ರಾಮಗಳಲ್ಲಿ ಹೋಗಿ ಅರಿವು ಕಾರ್ಯಕ್ರಮಗಳು ಮಾಡಿದ್ವಿ ಸರ್. ಜನಗಳು ಅರಿವು ಮೂಡಿಸ್ತು ಒಂದೊಂದು ಗ್ರಾಮಕ್ಕೆ ಈ ಕಂಪ್ನಿಯಿಂದ ಏನು ಉಪಯೋಗ ಆಗುತ್ತೆ, ಶೇರ್ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ಲಾಭಗಳು ಅನ್ನೋದನ್ನ ಅರಿವು ಮಾಡಿಕೊಟ್ಟು ಷೇರ್ ಕಟ್ ಆದ್ಮೇಲೆ ನಂತರ ಅವ್ರಗಳಿಗೆ ಏನು ನಮ್ಮ ಕಡೆಯಿಂದ ಏನು ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನು ತೀರ್ಮಾನ ಮಾಡ್ಕೊಂಡಿದ್ದೇವೆ ಮೀಟಿಂಗಲ್ಲಿ, ಮೊದಲನೇದಾಗಿ ಅವ್ರಿಗೆ ರೈತರಿಗೆ ಕೈಗೆಟುವ ರೀತಿಯಲ್ಲಿ ಇನ್ಪುಟ್ ಬಿಸ್ನೆಸ್ಸು ಮಾಡಬೇಕಂದ್ರೆ ಮೊದಲನೇದಾಗಿ ಅವ್ರಿಗೆ ನಾವು ಸದ್ಯದಲ್ಲಿ ನಮ್ಮ ಇರೋ ಅಮೌಂಟಲ್ಲಿ ಏನು ಕೊಡಬೇಕಂತ ಒಂದು ತೀರ್ಮಾನ ಮಾಡಿದಾಗ ಒಂದು ಗೊಬ್ಬರ ಕೊಡಿಸ್ಬೇಕನ್ನೋ ಒಂದು ಬಂತು ಆ ಸಮಯದಲ್ಲಿ ನಮ್ದು ಇದರಾಗಿದ್ದಾಗ. ಗೊಬ್ಬರ ಬೇರೆಯವ್ರಿಗಿಂತ ನಾವು ಅವ್ರಿಗೆ ಎಲ್ಲ ಹೋಗಿ ಕ್ಯೂ ನಿಂತು ದಿನಗಂಟ್ಲೆ ಕಾಯ ಬರಲು ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಗೊಬ್ಬರ ತಪ್ಪಿಸ್ಕೊಡೋಂಥದ್ದು ಮಾಡಿದ್ವಿ, ಜೊತೇಲಿ ಆ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು. ನಂತರ ನೆಕ್ಸ್ಟ್ ಇಯರ್ ನಾವೇನು ಮಾಡೋದು ಬಿತ್ತನೆ ಬೀಜಕ್ಕೆ ಪ್ರಾರಂಭ ಮಾಡೋದು. ಸೊ ಇದರ ಅಲ್ಲದೆ ಇನ್ಪುಟ್ಗೆ ಏನು ಮಾಡಿದೆ ಅಂದರೆ ಔಷಧಿ ಸ್ಪ್ರೇ ಮಾಡೋದಕ್ಕೆ ಸ್ಪ್ರೇ ಮಿಷಿನ್ಗಳು ಟಾರ್ಪಾಲಿನ್ಗಳು ಮಾಡಿಕೊಟ್ಟು. ಸೊ ಅದಾದ ನಂತರ ಒಂದು ವರ್ಷ ಕಳೆದ ನಂತರ ಇನ್ನೊಂದು ಎರಡನೇ ವರ್ಷದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ವಿಕಸನ ಸಂಸ್ಥೆ ಕಡೆಯಿಂದ ಸಹಾಯದಲ್ಲಿ ಮತ್ತೆ ಬಿಸ್ನೆಸ್ಸು ಡೆವಲಪ್ಮೆಂಟ್ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಔಟ್ಪುಟ್ಗೆ ಸ್ವಲ್ಪ ಒತ್ತುಕೊಟ್ಟು, ಔಟ್ಪುಟ್ಗೆ ಒತ್ತುಕೊಟ್ಟಾಗ ನಾವು ರೈತರಿಂದನೇ ಸ್ವಲ್ಪ ಖರೀದಿ ಮಾಡಿದ್ವು ಭತ್ತವನ್ನು, ಭತ್ತವನ್ನು ಖರೀದಿ ಮಾಡಿದ್ವು. ಆವಾಗ ಸ್ವಲ್ಪ ನಮಗೆ ಅದರದ ಏನು ಆಗುಹೋಗುಗಳು ಏನು ಲಾಭ ನಷ್ಟಗಳು ಬಂತು. ಸೊ ನೆಕ್ಸ್ಟ್ ಇಯರ್ಲಿ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಇದು ಮಾಡಿದ್ವು. ಏನಾಯ್ತು ಹೇಳಿ? ಸೊ ಭತ್ತ ಖರೀದಿ ಮಾಡಿದಾಗ ಏನಾಯ್ತು ಅಂದರೆ ನಮ್ಗಳಿಗೆ ಅದರದ್ದು ತೂಕ ನಮಗೆ ಕರೆಕ್ಟಾಗಿ ಬೇರೆಯವ್ರು ಇದು ಮಾಡಿದಾಗೆ ನಮ್ಗೆ ಮಾಡಕ್ಕೆ ಬರಲಿಲ್ಲ. ಓಕೆ. ಆಮೇಲೆ ನಮ್ಗೆ ಹಸಿ ಇದ್ದಾಗೆ ಖರೀದಿ ಮಾಡಿದೊ, ನಾವು ತೊಗೊಂಬಂದಾಗ 2-3 kg ನಮಗೆ ಡಿಫ್ರೆನ್ಸ್ ಬಂತು, ತೂಕ ಕಡಿಮೆ ಬಂತು. ಸೊ ಇದು ರೈತರಿಗೆ ಅವ್ರಿಗೆ ಗೊತ್ತಿದ್ರು ನಮ್ಗೆ ಹೇಳಲಿಲ್ಲ. ಸೊ ನಾವು ಅದರಲ್ಲಿ ಸ್ವಲ್ಪ ಎಡವಿದ್ದ ಮತ್ತೆ ನೆಕ್ಸ್ಟ್ ನಾವು ಸರಿಪಡಿಸ್ಕೊಂಡು ಆಯ್ತು. ಅದು ಒಂದೇನಾ ಅಥವಾ ಇನ್ನೇನಾರ ಸಮಸ್ಯೆ ಆಯ್ತಾ ಭತ್ತ ಖರೀದಿ ಮಾಡಿ ಮಾರುವ? ಭತ್ತ ಖರೀದಿ ಮಾಡ್ಬೇಕಾದ್ರೆ ತುಂಬಾ ಸಮಸ್ಯೆ ಎದುರಾಗ್ತವೆ. ಕಾರಣ ಏನಂದ್ರೆ, ಒಂದು ನಾವು ಭತ್ತ ಖರೀದಿ ಹೊಸದಾಗಿ ನಾವು ಎಂಟ್ರಿ ಆದಾಗ ದಲ್ಲಾಳಿಗಳ ಒಂದು ಹೊಡೆತ, 3,000 rupees ಭತ್ತ ನಾವು ಖರೀದಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಆಲ್ರೆಡಿ ಅವರು 2,900 rupees ಹೋಗ್ಬಿಡೋರು. ಆಮೇಲೆ ರೈತರು ಏನಾಗಿದೆ ಅಂದ್ರೆ ನಮ್ಮನ್ನ ನಂಬ್ತಾ ಇರ್ಲಿಲ್ಲ, ಹೊಸಬ್ರು ಒಂದ್ಸರಿ ತಗೋದ್ರೆ ಬಿಟ್ಬಿಡ್ತಾರೆ ಅಂದ್ಬಿಟ್ಟು. ಈ ಬ್ರೋಕರ್ಸ್ ಏನು ಮಧ್ಯವರ್ತಿಗಳಿದ್ದಾರೆ, ಮೊದಲೇ ಹೋಗಿ ಅವ್ರಿಗೆ ಅಡ್ವಾನ್ಸ್ ಅವ್ರ ಕೈಗೆ ತುರುಕ್ ಬಿಡೋದು, ಒಂದು 1,000-2,000 ನಿಮ್ದೇ ಬಂದು ತಗೋತೀವಿ ಅಂತ. ಸೊ ಹಾಗಾಗಿ ನಮ್ಗೆ ಅವ್ರಿಗೆ ಸ್ವಲ್ಪ ಕ್ಲಾಸ್ ಶುರು ಆಯಿತು. ಸೊ ನಾವು ತಗೊಂಡಿರೋ ಭತ್ತ ನೀವು ತಗೊಳಂಗಿಲ್ಲ ಆ ಥರ. ಸೊ ಅದನ್ನು ನಾವು ಸಾಲ್ವ್ ಮಾಡಿದ್ದು ಹೇಗೆ ಅಂದರೆ, ನಮ್ಮ ವ್ಯಾಪ್ತಿಯ ಏನು ಕಂಪ್ನಿಯ ಡೈರೆಕ್ಟ್ಗಳನ್ನ ಅವ್ರ ಮಾಹಿತಿ ಕೊಟ್ಟು ಅವ್ರಿಗೆ ಈ ಥರ ಇದ್ದಾರೆ ಅಂದಾಗ ಅವರು ಕೂತು ಈ ಸರಿ ನೀವು ಏನೇ ಇದ್ದಿದ್ರು ನಾವು ಸ್ವಲ್ಪ ಡೆವಲಪ್ ಆಗ್ಬೇಕು, ಇದು ರೈತರ ಕಂಪ್ನಿ ಆಗಿರೋದ್ರಿಂದ ರೈತರಿಗೆ ಅದು ಮನವರಿಕೆ ಮಾಡಿದ್ದೆ. ನಂತರ ಅದು ಸರಿ ಸಾಲ್ವ್ ಮಾಡಿಕೊಂಡೆ ಸರ್. ನಷ್ಟ ಆಯ್ತಾ ಮೊದಲನೇ ಸಾರಿ ಭತ್ತ ಖರೀದಿ ಮಾಡಿ ಮಾರಾಟ? ನಷ್ಟ ಆಯ್ತು ಸರ್. ಆಯ್ತು. ಎಷ್ಟಾಯ್ತು? ಒಂದು 40,000 ನಷ್ಟ ಆಯ್ತು. ಹೇಗಿತ್ತು ನಿಮ್ಮ ಅನುಭವ ಹೇಳಿ ಅಧ್ಯಕ್ಷರು. ಅವಾಗಂದ್ರೆ ಭತ್ತ ಮತ್ತೆ ದಲ್ಲಾಳಿಗಳದ್ದು ಅವಳಿ ತಪ್ಪಿಸಕ್ಕೆ ಆಗೋದಿಲ್ಲ ಸರ್ ಯಾವ ಕಾರಣಕ್ಕೂ. ನಾವು ಕರೆಕ್ಟಾಗಿ ತೂಕದ್ರಂತ ನಾವು ಅದು ಅದರಲ್ಲಿ ಅವರು ಅವ್ರದ್ದೇ ಒಂದು ರೈಟ್ ಇರುತ್ತೆ, ಆ ರೈಟ್ಗೆ ಹೋದಾಗ ನಮ್ಮದು ರೈಟ್ಗೆ ಅಡ್ಜಸ್ಟ್ ಆಗಲಿಲ್ಲ ಸರ್. ರೈತರು ಕೊಡೋಕೆ ಹೋಗೋದಿಲ್ಲ, ಏನಕ್ಕೆಂದ್ರೆ ಇವರು ಇವಾಗ ಬಂದಿದ್ದಾರೆ, ಪೇಮೆಂಟ್ ಮಾಡಬೇಕು ಅವರು, ಇವರು ಸಾಲ ಕೇಳ್ಬೋದು, ಕೊಟ್ರೆ ಹೆಂಗದ್ದು ಇವರು ಒಂದು ಊಟಮ ಕೊಡೋಕೆ ಹೋಗಿಲ್ಲ ಸರ್. ಅದರಿಂದ ಈಗ ಫಸ್ಟ್ ಹಂತದಲ್ಲಿ ನಾವು ಸ್ವಲ್ಪ ಇದಾಗಿದೆ ಸರ್. ಇನ್ನು 2nd year ದಾಟಿದಾಗ ಸ್ವಲ್ಪ ಅನುಭವ ಆಗುತ್ತೆ ನಮಗೆ, ಹೆಂಗೆ ಏನು ರೈತರ ಹತ್ರ ಹೋಗಿ ನಾವು ಹೆಂಗೆ ಪರ್ಚೇಸ್ ಮಾಡಬೇಕು. ನಾವು ಏನು ಅನುಭವ ಆಗಿದೆ ಹೇಳಿ. ಏನು ಅವರು ತಗೊಳ್ಳೋ ಅದನ್ನು ಹೋಗಿ ನಾವು ಅವರು 900 ಕೇಳಿದ್ರೆ ನಾವು 950 rupees ಕೇಳ್ಬಿಟ್ಟು ನಾವು ತಕ್ಕಳಂಥ ಸನ್ನಿವೇಶ ನಮ್ಗೆ ಬಂತು ಸರ್. ಯಾಕಂದ್ರೆ ಅವರು ರೈತ ಏನು ಮಾಡ್ತಾನೆ, ದಲ್ಲಾಳಿಗಳ ಮುಖಾಂತರ ಹೋದಾಗ ಅವನು 15-20 days ಸಾಲ ಕೊಡ್ತಾನೆ. ನಾವು ಸಾಲ ಕೊಡಬಾರ್ದು, ನಮ್ಮ ಕಂಪ್ನಿಯಿಂದ ಚೆಕ್ ಕೊಡಬೇಕು ಅವನು ಏನು ಭತ್ತ ಕೊಡ್ತಾನೆ. ಇಷ್ಟೇ ಡಿಫ್ರೆನ್ಸ್ ಸರ್. ಅವರು 3,000 ಕೊಡ್ಬೋದು ದಲ್ಲಾಳಿಗಳು, ಆದರೆ ಅದು ಸಾಲ ಹೋಗುತ್ತೆ. 15 ತಗೊಂಡು ಹೋಗ್ತಾರೆ ರೈತರ ಹತ್ರ, 20 ಆಯಿತು, 1 month ಆಯಿತು. ನಾವು ಅವರು 3,000 ಕೊಂಡದಾದ ನಾವು 950 ನಾವು ಮಾತಾಡಿದಾಗ ನಾವು ಸ್ಪಾಟು ಚೆಕ್ 2,950 ಸರ್. ಹಂಗೆ ಹೇಳಿ ಬರೀ 950 ಯಾರು 2,900 ಅವ್ರು 3,000 ದಲ್ಲಾಳಿಗಳು ಮಾಡಿದಾಗ ನಾವು 2,900 ಕೊಟ್ಟರು ನಾವು ಅಲ್ಲೇ ಕ್ಯಾಶ್ ಕೊಡೋ ಮಟ್ಟಕ್ಕೆ ಮಾಡೋಂಥ ಅಭಿಪ್ರಾಯನ ಮುಂದಕ್ಕೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀವಿ ಸರ್ ನಮ್ಮ ಕಂಪ್ನಿಯಿಂದ. ಓಕೆ ಓಕೆ. ಅಂದರೆ ಅಧ್ಯಕ್ಷರು ನಿಮ್ಮ ಮಾತು ಕೇಳ್ತಾರೆ ರೈತರು? ಚೆಕ್ಕು ಕೊಟ್ಟಾಗ ಹಣ ಕೊಟ್ಟಾಗ ಯಾರು ಬೇಕಾದ್ರೂ ಬರ್ತಾರೆ ಸರ್. ಈಗ ನಮ್ಮದು ಸ್ಪಾಟಲ್ಲೇ ಹೋಗಿ ನಿಮಗೆ ಭತ್ತ ಕೊಡಪ್ಪ, ನಿಮ್ಮ ಹಣ ಇಲ್ಲೇ ಪಾವತಿ ಮಾಡ್ಕೊಳ್ಳಿ, ಬ್ಯಾಂಕ್ ಚೆಕ್ ಕೊಡ್ತೀವಿ ಅಲ್ಲಿ ಹೋಗಿ ನಿಮ್ಮ ಕ್ಯಾಶ್ ಡ್ರಾ ಮಾಡ್ಕೊಳ್ಳಿ. ಅಲ್ಲ ನಿಮ್ಗೆ ಅನಿಸುತ್ತಾ ಶಿವಣ್ಣವರೇ, ಎಲ್ಲ ಒಂದು ಕಡೆ ರೈತರಿಗೆ ಇದು ನಮ್ಮದು ಅನ್ನೋ ಭಾವನೆ ಇನ್ನೂ ಬಂದಿಲ್ಲ? ಇನ್ನೂ ಬಂದಿಲ್ಲ ಸರ್ ರೈತರಿಗೆ. ಇವರೇನೋ ಮಾಡ್ಕೊಂಡಾರೆ, 10 ಬೋರ್ಡ್ ಡೈರೆಕ್ಟರ್ಗಳು ಏನೋ ಸರ್ಕಾರದಿಂದ ಬರ್ತದ ಏನೋ ಅಳವಡಿಸ ಮಾಡ್ಕೊಂಡು ತಿನ್ಕೊಳಕ್ಕೆ ಇವ್ರು ಮಾಡ್ಕೊಂಡಾರೆ ಅಂತ ಈ ಭಾವನೆ ಇದೆ ಸರ್ ರೈತರ ಹತ್ರ. ಅವರು ಅದನ್ನು ಬಿಟ್ಟು ಬಂದಾಗ ಈ ರೈತ ಉತ್ಪಾದಕರ ಕಂಪನಿ ಅನ್ನದ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೋದು ಸರ್, ರೈತರು ನಮಗೆ ಮನವರಿಕೆ ಕೊಡ್ಬೇಕು ಸರ್. ಹೇಳಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈಗ ಮತ್ತೆ ಭತ್ತ ಖರೀದಿ ಶುರು ಮಾಡಿದ್ದೀರಾ ಅಥವಾ ಅಲ್ಲ, ಈಗ ಈ ವರ್ಷದ ಅನುಭವ ಹೇಗಿತ್ತು ತಮ್ಮದು? ಈ ವರ್ಷ ನಾವೆಲ್ಲ ಪ್ಲಾನ್ ಮಾಡಿದೆ ಸರ್, ಖರೀದಿ ಮಾಡಬೇಕಂತನೂ ನಾವು ವಿಕಸನ ಸಂಸ್ಥೆಯಿಂದ ಕೆಂಪೇಶ್ ಅವರು ಅವ್ರ ಟೀಮ್ ಎಲ್ಲ ಬಂದಿದ್ರು. ನಾವು ಆಲ್ರೆಡಿ ಒಂದು 12 ಕಂಪನಿಗಳ ಜೊತೆ ಹೋಗಿ ಮಾತಾಡಿದ್ದೆವು. ಕಾರಣ ಏನಂದ್ರೆ ಈ ಸರಿ ಭತ್ತ ಚಿಕ್ಕಾಪಟ್ಟೆ ಬೆಳೆದ್ಬಿಟ್ರು ಸರ್, ತುಂಬ ಬೆಳೆದು. ಲಾಸ್ಟ್ ಇಯರು ನಮಗೆ ಶಾರ್ಟೇಜ್ ಬಂತು, ಮಳೆ ಇಲ್ಲದ ಕಾರಣ ಶಾರ್ಟೇಜ್ ಬಂದು ಭತ್ತ ಸಾಕಾಗಿಲ್ಲ. ಸರಿ, ತುಂಬ ಬೆಳೆದಿರೋದ್ರಿಂದ ಯಾರು ತಗೊಳ್ಳೋ ಇರಲಿಲ್ಲ. ಕಂಪ್ನಿಗೆ ಹೋಗಿ ಕೇಳಿದ್ರೆ ನೋಡೋಣ ನೋಡೋಣ ಅಂದರು. ಸೊ ನಮಗೆ ಒಂದು ಸಮಸ್ಯೆ ಇಲ್ಲಿ ನಮಗೆ ಎದುರಾಗಿದ್ದು ಏನಾಗಿದೆ ಅಂದರೆ ಸರ್, ನಾವು ತಗೊಂಡು ನಾವು ಸ್ಟಾಕ್ ಮಾಡೋ ಅಷ್ಟು ಜಾಗ ನಮ್ಮಲ್ಲಿ ಇರಲಿಲ್ಲ. ಸೊ ಒಂದು ಅಲ್ಲಿ ತಗೊಂಡು ಅಲ್ಲೇ ಮಾರುವಂಥದ್ದು ವ್ಯವಸ್ಥೆ ಇದ್ದಿತ್ತು. ಸೊ ಹಾಗಾಗಿ ನಾವು ಆಲ್ರೆಡಿ ಒಂದು 3 ಕಂಪ್ನಿಗಳ ಜೊತೆ ನಾವು ಮಾತಾಡಿ ಇದು ಮಾಡಿದ್ದು, ಬಟ್ ಅವ್ರು ತಗೊಳ್ಳೋಕ್ಕೆ ಮುಂದೆ ಹಾಕಿದ್ರು. ಹಾಗಾಗಿ ನಾವು ರೈತರಲ್ಲಿ ಈ ಸರಿ ನಾವು ಅದನ್ನು ಕೈ ಬಿಟ್ಟೋ ಸರ್, ಈ ಸರಿ ಸ್ಟಾಕ್ ಮಾಡ್ಕೊಳಕ್ಕೆ ಜಾಗ ಇಲ್ದಿರೋ ಕಾರಣ. ಸೊ ಅಂದರೆ ಭತ್ತದ ಬೇಸಾಯನೇ ಮಾಡಲಿಲ್ಲ, ಅಂದರೆ ಮಾರಾಟನೇ ಮಾಡಲಿಲ್ಲ ಈ ವರ್ಷ? ಮಾರಾಟ ಒಂದು ಸ್ವಲ್ಪ ಮಾಡಿದೆ ಸರ್, ಸ್ವಲ್ಪ ಮಾಡಿ, ಒಂದು 2-3 ಟನ್ ಅಷ್ಟೇ ಮಾಡಿದ್ವಿ. ಬೇಳೆಕಾಳು ಮಾರಾಟ ಹೇಗೆ ಸರ್? ಬೇಳೆಕಾಳು ನಾವು ಲಾಸ್ಟ್ ಇಯರಿಂದ ಶುರು ಮಾಡಿದ್ವಿ. ಆ್ಯಕ್ಚುಲಿ ಇಲ್ಲ, ನಾವು ಭತ್ತಕ್ಕಿಂತ ಇಂಪಾರ್ಟೆನ್ಸ್ ಕೊಟ್ಟಿದ್ದೆ ಬೇಳೆಕಾಳುಗಳಿಗೆ. ಕಾರಣ ಏನಂದರೆ ಭತ್ತ ಎಲ್ಲ ಕಡೆನೂ ಬೆಳೀತಾರೆ. ಸೊ ಒಂದು ಬೇಳೆಕಾಳುಗಳಿಗೆ ಅದನ್ನು ನಮ್ಮ ಮಾರ್ಕೆಟಲ್ಲಿ ಅದನ್ನೇ ಆದಂಥ ಒಂದು ಚಾಪ್ ಮೂಡಿಸ್ಬೇಕನ್ನೋದು ನಮ್ಮ ಒಂದು ಇದು. ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿ ಅಂದರೆ ಬೇಳೆಕಾಳು ಕಂಪನಿ ಅಂತ ಆಗಬೇಕು. ಏನೇನು ಬೇಳೆಕಾಳು ಬೆಳೀತಾರೆ ನಿಮ್ಮ ಕಡೆ ಸರ್? ನಮ್ಮಲ್ಲಿ ಮೇನ್ ಆಗಿ ಉದ್ದು, ಹೆಸರುಕಾಳು, ಅಲಸಂದೆ, ಅವರೇ ಕಾಯ್ದು ಬೆಳೀತಾರೆ, ಅದೇ ಅವರೇ ಕಾಳು ಮಾಡ್ತಾರೆ. ಹುರುಳಿನೂ ಇದೆಯಾ? ಹುರುಳಿ ಇದೆ. ಆಮೇಲೆ ಆಗಿಲ್ಲ, ಉರುಳಿನ ತುಂಬ ಬೆಳೀತಾರೆ ಸರ್ ನಮ್ಮಲ್ಲಿ. ಆಮೇಲೆ ಅದ್ರ ಜೊತೇಲಿ ಸ್ವಲ್ಪ ತೊಗರಿ ಬೆಳೆ ಬೆಳೀತಾರೆ ಸರ್. ತೊಗರಿನೂ ಇದೆ, ತೊಗರಿನೂ ಇದೆ. ಮತ್ತೆ ಕಡಲೆಕಾಳು ತುಂಬ ಬೆಳೀತಾರೆ. ಹಿಂಗಾರು ಕಡಲೆ, ಹಿಂಗಾರು ಕಡಲೆದು. ದಲ್ಲಾಳಿಗಳು ತುಂಬ ಗ್ರೇಡಿಂಗ್ ಇಲ್ಲದೆ ಇರೋದ್ರಿಂದ ರೈತರ ಹತ್ರ ಹೋಗ್ತಾರೆ, ಎಮರ್ಜೆನ್ಸಿ ಅರ್ಜೆಂಟ್ ಆದಾಗ ದುಡ್ಡು ಕೊಡ್ತಾರೆ, ಮತ್ತೆ ತಗೊಳ್ತೀನಿ ಅಂತಾರೆ. ಸೊ ರೇಟ್ ಜಾಸ್ತಿ ಆದಾಗಲು ರೈತ ದುಡ್ಡು ತಗೊಂಡಿರೋದ್ರಿಂದ ಆ ಟೈಮ್ದೇ ರೇಟ್ ಫಿಕ್ಸ್ ಪಡ್ತಾರೆ ಅವ್ರು. ಈಗ ನೀವೇನು ಮಾಡ್ತೀರಿ? ನಾವು ಮೊದಲೇ ರೈತರ ಹತ್ರ ಪರ್ಚೇಸ್ ಮಾಡಿ ಟೋಟಲ್ ಆಗಿ ನಾವು ಅಡ್ವಾನ್ಸ್ ಅಡ್ವಾನ್ಸ್ ಕೊಡೋಂಗಿಲ್ಲ. ಆ ಟೈಮಲ್ಲಿ ಏನು ಬೇಕೋ ಅದು ಪೂರ್ತಿ ಹಣಕ್ಕೆ ಮುಂಚೆನೇ ಖರೀದಿ ಮಾಡ್ತೀವಿ, ಮಾಡ್ಬಿಡ್ತೀವಿ ಸರ್. ಓಕೆ, ಅಲ್ಲ ಈಗ ಇಷ್ಟೆಲ್ಲ ವ್ಯವಹಾರ ಮಾಡ್ತೀನಿ ಅಂತೀರಲ್ಲ, ಬಂಡವಾಳಕ್ಕೆ ಏನು ಮಾಡ್ತಾ ಇದ್ದೀರಿ ಶಿವಣ್ಣವ್ರೆ? ಸರ್, ಬಂಡವಾಳ ಇವಾಗ ನಮ್ಮ ಹತ್ರ ಶೇರ್ ಅಮೌಂಟ್ ಒಂದು 14 ಲಕ್ಷ ಇದೆ ಸರ್. ಸರಿ, ಅದಲ್ಲದೆ ಬ್ಯಾಂಕಲ್ಲಿ ನಾವು ಸ್ವಲ್ಪ ಪೇಮೆಂಟ್ ಸಾಲ ತಗೋಬಹುದು ಸರ್. ಯಾವ ಬ್ಯಾಂಕಲ್ಲಿ ತಗೊಂಡಿದ್ದೀರಿ? ಕೆನರಾ ಬ್ಯಾಂಕಲ್ಲಿ. ಹೌದು, ಎಷ್ಟು ತಗೊಂಡಿದ್ದೀರಿ ಸಾಲ? ಕೆನರಾ ಬ್ಯಾಂಕಲ್ಲಿ ಅಂದ್ರೆ ಅದು ಇದ್ರ ರೀತಿ ಕೊಡ್ತಾರೆ ಸರ್. ಯಾವುದು? ಓವರ್ ಡ್ರಾಫ್ಟ್ ಇದ್ರ ಸರ್. ಏನು ಹೇಳಿ ಆರ್ಮುಗಮ್ಮ ಅವರು ಸರ್? ಈಗ ಆಲ್ರೆಡಿ ನಮ್ದು ಏನು ಶೇರ್ ಅಮೌಂಟ್ ಇರ್ಬೋದು, ಈಕ್ವಿಟಿ ಗ್ರಾ ಅಮೌಂಟ್ ಎಲ್ಲ ಎರಡು ಸೇರಿ ನಮಗೆ ಒಂದು 20 ಲಕ್ಷ ಇತ್ತು ಸರ್. 20 ಲಕ್ಷದಲ್ಲಿ ನಾವು ಬೇರೆ ಬೇರೆ ಥರದ್ದು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ವು. ಸೊ ನಮಗೆ ಎಲ್ಲೋ ಒಂದು ಕಡೆ ಈ ಗೊಬ್ಬರ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟು ಜಾಸ್ತಿ ಬೇಕಾಗ್ತು. ಮತ್ತು ನಾವು ಬೇಳೆಕಾಳಿಗೆ ಪರ್ಚೇಸ್ ಮಾಡಬೇಕು ಅಂದಾಗ ನಮ್ಗೇನಾಯಿತು, ನಮಗೆ ಹಣದ ಅವಶ್ಯಕತೆ ಬೀಳ್ತು. ಸೊ ಬೋರ್ಡ್ ಆಫ್ ಕರೆದು ಮೀಟಿಂಗ್ ಕರೆದು ನಾವು ನ್ಯಾಪ್ ಕಿಸಾನಿಂದ ಮೊದಲನೇ ವರ್ಷ 5 ಲಕ್ಷ ತಗೊಂಡಿದ್ದೆ ಸರ್. ಅದು ತೆಗೆದು ನಾವು ಗೊಬ್ಬರ ಎಲ್ಲ ಪರ್ಚೇಸ್ ಮಾಡಿದ್ದೆವು ರೊಟೇಷನ್. ಸೊ ನೆಕ್ಸ್ಟ್ ಪುನಃ 2ನೇ ವರ್ಷದಲ್ಲಿ ನಮ್ಗೆ ತುಂಬ ಜಾಸ್ತಿ ಆಯಿತು, ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಯಿತು, ಬೇಡಿಕೆನು ಜಾಸ್ತಿ ಆಗಿ ನಾವು 2ನೇ ವರ್ಷನೂ ಪುನಃ 10 ಲಕ್ಷ ತಗೊಂಡು ಸರ್. ಸೊ ಟೋಟಲ್ 15 ಲಕ್ಷ ನಾವು ಅಲ್ಲಿಂದ ಸಾಲ ಮಾಡಿದ್ವು. ಸೊ ಈ ವರ್ಷ ನಾವು ಏನು ಮಾಡಿದ್ವಿ, 5 ಲಕ್ಷ ನಾವು ರಿಟರ್ನ್ ಕಟ್ಬಿಟ್ಟಿದ್ದೀವಿ ಅವ್ರಿಗೆ, ತಗೊಂಡಿದ್ದ ಸಾಲ ವಾಪಸ್ ಕಟ್ಬಿಟ್ಟಿದ್ದೀವಿ 5 ಲಕ್ಷ. ಇನ್ನು 10 ಲಕ್ಷ ಇದೆ, ಆಗಸ್ಟ್ವರೆಗೂ ನಮ್ಗೆ ಸಮಯ ಇದೆ. ಸೊ ಈಗ ಇದ್ರ ಜೊತೇಲಿ ನಮ್ಗೆ ಇನ್ನೊಂದು ಏನಾಯ್ತು ಅಂದ್ರೆ, ಸಮಸ್ಯೆ ನಮಗೆ ದೊಡ್ಡದಾಗಿ ಇದಾಗಿದ್ದು ಏನಂದ್ರೆ, PMFME ಸ್ಕೀಮಿಂದ ನಾವು ಬೇಳೆಕಾಳುಗಳು ಅಂತ ಏನು ಹೇಳ್ತಾ ಇದ್ವಿ ಅದರಲ್ಲಿ, ಅದಕ್ಕೆ ಸ್ಕೀಮ್ಗೆ ನಾವು ಪ್ರೊಸೆಸಿಂಗ್ ಯೂನಿಟನ್ನ ನಮಗೆ ಸ್ಯಾಂಕ್ಷನ್ ಬಂತು. ಸುಮಾರು ಒಂದು ಟೋಟಲ್ ಪ್ರಾಜೆಕ್ಟ್ 19 ಚಿಲ್ಲರೆ ಲಕ್ಷ. ಒಳ್ಳೇದೇ ಅಲ್ವಾ, ಅದೇ ಸಮಸ್ಯೆ ಆಗುತ್ತೆ ನಿಮ್ಗೆ? ಸಮಸ್ಯೆ ಅಂದರೆ ನಮಗೆ ಕರೆಂಟ್ ಪ್ರಾಬ್ಲಮ್ ಬಂತು ಸರ್. ನಮಗೀಗ ಮಿಷಿನ್ಗಳು ಎಲ್ಲ ಗೋಡನ್ನೆಲ್ಲ ಕಟ್ಟಿ ಮಿಷಿನ್ಗಳೆಲ್ಲ ಇನ್ಸ್ಟಾಲ್ಮೆಂಟ್ ಮಾಡಿದ್ವಿ, ಕರೆಂಟ್ ಇಲ್ಲ. ನಮಗೆ ಆಲ್ರೆಡಿ 3 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಕಾರಣ ಏನಂದರೆ, ನಮಗೆ ಕರೆಂಟ್ಗೆ ಅವ್ರು ಕೇಳ್ತಾರಂತೂ 3.5 ಲಕ್ಷ ಕೇಳ್ತಾ ಇದ್ದಾರೆ ಸರ್, TC ನೀವು ಸಪ್ರೇಟ್ ಹಾಕೋಬೇಕು ಅಂತ. ಸೊ ನಾವು ಕಂಪ್ನಿ ಒಂದೇ ಸರ ಅಷ್ಟೆಲ್ಲ ಇದು ಮಾಡ್ಕೊಂಡಾಗ ನಮಗೆ ರೊಟೇಷನ್ಗೆ ಅಮೌಂಟ್ ಸಿಗಲ್ಲ ಸರ್. ಸೊ ಸಣ್ಣ ಪುಟ್ಟ ಅಮೌಂಟ್ ಈಗ ಆಲ್ರೆಡಿ ನಾವು ಮಿಷಿನರಿಗೆ ಮತ್ತು ಬಿಲ್ಡಿಂಗ್ಗಳಿಗೆ ಆಗಿರೋದ್ರಿಂದ ಆಲ್ರೆಡಿ ನಮಗೆ ಒಂದು 5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ನಾವು ಖರ್ಚು ಮಾಡ್ಕೊಬಿಟ್ಟಿದ್ದೀವಿ, ಕಂಪ್ನಿಯಿಂದ ಹಾಕಿದ್ವಿ. ಯಾಕಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಆದಂಗೆ ನಾವು ಅಷ್ಟೇ ಅಮೌಂಟಲ್ಲಿ ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ ಸರ್. ಅಂದರೆ ಈಗ ನಿಮ್ಮ ಹತ್ರ ಬೇಳೆಕಾಳುಗಳನ್ನು ಸಂಸ್ಕರಣೆ ಮಾಡೋ ಎಲ್ಲ ಯಂತ್ರಗಳಿದೆ? ಎಲ್ಲ ಯಂತ್ರಗಳಿದೆ. ಅಂದರೆ ಶಕ್ತಿ ಇಲ್ಲ? ಶಕ್ತಿ ಇಲ್ಲ. ಈಗ ಆಲ್ರೆಡಿ ನಾವು ಸೋಲಾರು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ, ನಾವು 2 ತಿಂಗಳಿಂದ ಹೋರಾಡ್ತಾ ಇದ್ವಿ. ಕಾರಣ ಏನಂದರೆ, ಈಗ ಒಂದು ಮಾರ್ಚ್ ಇತ್ತು, ಮಾರ್ಚ್ ತಿಂಗಳಲ್ಲಿ ಯಾರು ಅಪ್ರೂವಲ್ ಕೊಡ್ತಾ ಇರಲಿಲ್ಲ. ಈಗ ಆಲ್ರೆಡಿ ಈಗ ಅವ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ, ಏಪ್ರಿಲ್ ಮೇ ಅಲ್ಲಿ ನಮ್ಗೆ ಹಾಕ್ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಸರ್. ನಾವು 3 ತಿಂಗಳಿಂದ ವೇಟ್ ಮಾಡ್ತಾ ಇದ್ವಿ. ಈಗ ಮಿಷಿನ್ಗಳು ಅದು ಬಂದರೆ ನಾವು ಪ್ರೊಸೆಸ್ ಮಾಡ್ತೀವಿ. ಏನು ಮಾಡ್ತೀರಿ ಶಿವಣ್ಣವರೇ, ಮಿಷಿನ್ ಎಲ್ಲ ಇಟ್ಕೊಂಡಿದ್ದೀರಂತಲ್ಲ, ಅದರಿಂದ ಏನು ಮಾಡ್ತೀರಿ? ಅದರಿಂದ ಮಿಷಿನ್ ಯೂನಿಟ್ ಎಲ್ಲ ಪಿಟ್ ಮಾಡಿದ ಮೇಲೆ ಸರ್, ಅದು ರೈತರು ಈಗ ಮುಂಗಾರು ಬೆಳೆ ಸ್ಟಾರ್ಟ್ ಆಗಿತ್ತ ಸರ್, ಇವಾಗ ಮುಂಗಾರು ಮಳೆ ಬಿದ್ದಾಗ ಹೆಸರುಕಾಳು ಅಲಸಂದೆ ಉದ್ದು ಬೆಳೆತಾರೆ ಸರ್ ಆ ಗ್ರಾಮ ಅಕ್ಕಪಕ್ಕ ರೈತರುಗಳು. ಬೆಳೆದಾಗ ಹೆಸರುಕಾಳು ಉದ್ದಿನ ಕಾಳು ಬೆಳೆದಂಥ ರೈತರ ಹತ್ರ ಹೋಗಿ ನಾವೇ ಪರ್ಚೇಸ್ ಮಾಡ್ಕೋತೀವಿ ಸರ್ ಇಷ್ಟ. ನಾವೇ ಪರ್ಚೇಸ್ ಮಾಡಿ ಉದ್ದನ ಕ್ಲೀನಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಅದು ಬೇಳೆ ಮಾಡ್ತೀವಿ ಸರ್, ಉದ್ದಿನ ಬೇಳೆ. ಅದೊಂದು ಪ್ರಾಡಕ್ಟ್ ಆಗುತ್ತೆ ಸರ್. ಹಸಿರು ಕಾಳು ಸಾಂಬಾರ್ಗೆ ಹೋಗೋದಕ್ಕೆ ಅದನ್ನು ಪ್ಯಾಕಿಂಗ್ ಮಾಡ್ತೀವಿ ಸರ್. ಅದಲ್ಲದೆ ಅದನ್ನು ಹಸಿರು ಬೇಳೆ ಏನು ಮಾಡ್ತೀವಿ ಸರ್, ಒಳ್ಳೆಯದು. ಅದೊಂದು ಅರ್ಧದಲ್ಲಿ ಎರಡು ಬಂತು ಸರ್ ಪ್ರಾಡಕ್ಟ್, ಹಸಿರು ಕಳ್ಳಿ. ಈ ಉದ್ದಿನ ಕಳ್ಳಿ ಮಾಮೂಲಿ ಉದ್ದು ಹೋಗುತ್ತೆ, ಮತ್ತು ಅದನ್ನು ವೈಟ್ ಮಾಡಿದಾಗ ಬೇಳೆ ಆಗುತ್ತಾರೆ ಸರ್, ಉದ್ದಿನ ಬೇಳೆ ಅದು ಬರ್ತದೆ, ಅದರಲ್ಲಿ ಎರಡಾಗುತ್ತೆ ಸರ್. ಅಲಸಂದನೂ ಕ್ಲೀನಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಅದನ್ನು ಮಾಡ್ತೀವಿ ಸರ್. ರೈತರ ಹತ್ರ ಪರ್ಚೇಸ್ ಮಾಡಿ ನಮ್ಮ ಯೂನಿಟ್ಗೆ ತಕ್ಕಂದೋಗಿ ಅಲ್ಲಿ ಹಾಕೊಂಡು ಕ್ಲೀನಿಂಗ್ ಮಾಡ್ಕೊಂಡು ಪಾಲಿಷ್ ಮಾಡಿ ಅದನ್ನು 1 kg 1/2 kg ಅಂತ ಪ್ಯಾಕಿಂಗ್ ಮಾಡಿ ನಾವು ಮಾರ್ಕೆಟಿಂಗ್ ಹೋಗ್ಬೇಕು ಸರ್. ಮುಂದೆ ಎಲ್ಲಿ ಮಾಡಿದ್ರಿ ಇದೆಲ್ಲ ವ್ಯವಸ್ಥೆನ? ನಮ್ಮ ಚಿಲ್ಕೋಡಿ ಗ್ರಾಮದಲ್ಲಿ. ನಿಮ್ಮ ಕಂಪ್ನಿ ಚಿಲ್ಕೋಡಿ ಇರಲ್ಲಿ, ಆಫೀಸ್ ಇರೋದಲ್ಲೇ, ಯೂನಿಟ್ ಇರೋದು ಅಲ್ಲೇ ಸರ್, ಗೋಡೌನ್ ಇರೋದು ಅಲ್ಲೇ ಸರ್. ಓಹೋ, ಆಫೀಸು ಗೋಡೌನು ಎಲ್ಲ ಒಂದೇ ಕಡೆ ಇಟ್ಟಿದ್ದೀವಿ ಸರ್ ಅಲ್ಲಿ. ಪರವಾಗಿಲ್ಲ ಅಲ್ವಾ, ಒಂದ್ ಕಡೆ ಇದ್ರೆ ನಿರ್ವಹಣೆ ಸುಲಭ. ಹೌದು ಸರ್. ಮತ್ತೆ ನಾವು ಇನ್ನೊಂದು ನಾವು ಯೋಚನೆ ಮಾಡಿದ್ದೇನೆಂದ್ರೆ ಸರ್, ಒಂದು ಕಡೆ ಆಫೀಸು, ಒಂದು ಕಡೆ ಗೋಡನ್ನು, ಒಂದು ಕಡೆ ಯೂನಿಟ್ ಆದಾಗ ನಮ್ಮ ಖರ್ಚು ವೆಚ್ಚಗಳು ಒಂದು ನೋಡ್ಕೊಳಕ್ಕೆ ಇರ್ಬೋದು, ಮತ್ತು ಸೇಫ್ಟಿ ಇದ್ರ ಮೇಲೆ ನಮಗೆ ಅದು ತುಂಬ ನಮ್ಮ ಯೋಚನೆ ಮಾಡಿದಾಗ ಕಮಿಟಿಯಲ್ಲಿ ಚರ್ಚೆ ಮಾಡಿದಾಗ ಇದು ಕಷ್ಟ ಇದೆ ಏರಿಯಾದಲ್ಲಿ ಹಂಗಂದ್ಬಿಟ್ಟು ನಾವು ಒಂದೇ ಕಡೆ ಮಾಡಿ ಅದರಲ್ಲೂ ನಮಗೆ ನಾವು ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ಬೇಕು ಸರ್ ನಿಜವಾಗ್ಲೂ. ಓ, ಯಾಕೆ? ಯಾಕೆಂದರೆ ಅಲ್ಲೇ ಅವ್ರ ಜಮೀನನ್ನು ಏನು ವ್ಯವಸಾಯ ಮಾಡ್ತಿದ್ದ ಜಮೀನನ್ನು ನಮಗೆ ಲೀಸಿಗೆ ಬರ್ಕೊಟ್ರು ಸರ್. ಯಾಕೆ ಅಧ್ಯಕ್ಷರೇ? ಏನಕ್ಕೆ ಅಂದರೆ ಸರ್, ಅದು ಕಂಪನಿನೂ 3 ವರ್ಷ ಆಯ್ತಾ ಇದ್ದಾಗಲೇ ಬಾಡಿಗೆ ಎಲ್ಲ ನಬಾರ್ಡಿಂದ ಕೊಡೋಂಥ ಗ್ರ್ಯಾಂಟ್ ಎಲ್ಲ ಕ್ಲೋಸ್ ಆಗಿರುತ್ತೆ ಸರ್. ನಾವು ಬಾಡಿಗೆ ರೂಪದಲ್ಲಿ ಇರಬಾರ್ದು ಅನ್ನೋಕ್ಕಿಸ್ಕೋಸ್ಕರ ನಮ್ಮ ಜಮೀನಿನಲ್ಲೇ 50-40 ಅಗ್ರಿಮೆಂಟ್ ಮಾಡಿ 12 ವರ್ಷಗ ಲೀಸ್ ರೀತಿ ಅಂತ ಕಾಣಿಸಿ ಅದಕ್ಕೆ ಗೌರ್ಮೆಂಟಿಂದ ಗ್ರ್ಯಾಂಟ್ ತಕ್ಕಂದು ಬಿಲ್ಡಿಂಗ್ ಕಟ್ಟಿ ಯೂನಿಟ್ಗಳೆಲ್ಲ ಜೋಡಿಸಿ ಇವಾಗ ಮಾರ್ಚಿ ಕ್ಲೋಸು ನಬಾರ್ಡಿಂದ ಬರೋಂಥ ಸ್ಕೀಮ್ಗಳು ಇಲ್ಲ ಸರ್. ಇನ್ನು ನಮ್ಮ ಕಂಪ್ನಿಲಿ ಸಿಒ ಅವರು, ಡಾಟಾ ಆಪ್ರೇಟರ್ ಅವರು, ಕಂಪ್ಯೂಟರ್ ಆಪ್ರೇಟರ್, ಇನ್ನು ಅವ್ರಿಗೆ ನಮ್ಮ ಕಂಪ್ನಿಲೇ ದುಡ್ದು ಮುಂದಕ್ಕೆ ಅವರು ಸಂಬಳ ತಗೋಬೇಕು ಸರ್ ಅಲ್ವಾ, ಸಂಪನ್ನ ಮಾಡಿ. ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಅವಾಗ ಇನ್ನು ಬಾಡಿಗೆ ಬಿಲ್ಡಿಂಗ್ ಹೋದಾಗ ಗೊಬ್ಬರದ್ದು ಗೋಡಂದು ಬೇರೆಯವ್ರ ಹತ್ರ ಬಾಡಿಗೆ ತಕ್ಕಂದಿದ್ದು ಅದಕ್ಕೆ ಬಾಡಿಗೆ ಕಟ್ಟಬೇಕು, ಆಫೀಸ್ ರೂಮ್ ಬಾಡಿಗೆ ಕಟ್ಟಬೇಕು, ಇವೆಲ್ಲ ಕಷ್ಟ ಆಗುತ್ತಲ್ಲ ಅಂದ್ಬಿಟ್ಟು ಕೂತಿ ಬೋರ್ಡ್ ಆಫ್ ಡೈರೆಕ್ಟರ್ಗಳನ್ನೆಲ್ಲ ಕರೆದು ಚರ್ಚೆ ಮಾಡಿ ಮೀಟಿಂಗ್ ಮಾಡಿ ಆವಾಗ ನಾನೇ ನಮ್ಮ ಈ ಕಂಪ್ನಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಪ್ಪ, ನಾವು ಇದನ್ನು ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅದಕ್ಕೋಸ್ಕರ ನನ್ನ ಜಮೀನಲ್ಲೇ 50 ಅಡಿ ಮತ್ತು 40 ಅಡಿಗೆ ಜಾಗನ 12 ವರ್ಷ ಲೀಜ್ ರೀತಿ ಕಾಣಿಸ್ತಿದ್ದೀವಿ ಅಂದ್ಬಿಟ್ಟು ಲೀಜು ಬರೆದು ಅದರಿಂದ ಗೌರ್ಮೆಂಟಿಂದ ಸ್ಯಾಂಕ್ಷನ್ ತಗೊಂಡು ಬಿಲ್ಡಿಂಗ್ ಕಟ್ಟಿ ಯೂನಿಟ್ಗಳು ಜೋಡಿಸಿ. ನಿಮಗೇನು ಭಯ ಇಲ್ಲ ನಾಳೆ ಕಂಪ್ನಿಯವರೇ ತಗೋಬಿಟ್ರೆ ಜಮೀನು ಅಂತ? ಏನೂ ಇಲ್ಲ ಸರ್, ಎಂಥದ್ದೇನು ಭಯ ಇಲ್ಲ ಸರ್, ಕಂಪ್ನಿ ಡೈರೆಕ್ಟರ್ಗಳು ನಮಗೆ ಭರವಸೆ ಇದೆ ಸರ್. ಹೌದಾ? ಏನು ತೊಂದರೆ ಇಲ್ಲ ಸರ್, ಪಾಪ ಒಳ್ಳೆ ಡೈರೆಕ್ಟರ್ಗಳು ಎಲ್ಲ. ಅಂದರೆ ಈಗ ನೀವು ವ್ಯವಹಾರ ಮಾಡಬೇಕು, ವ್ಯವಹಾರ ಮಾಡಿ ಆದಾಯ ಸಂಪನ್ನ ಮಾಡಬೇಕು ಸರ್ ಅಲ್ವಾ? ಸಂಪನ್ನ ಮಾಡಬೇಕು, ಈ ವ್ಯವಸಾಯನೂ ಮಾಡ್ಕೊಂಡು ವ್ಯವಹಾರನೂ ಮಾಡ್ಕೊಂಡು ಯಾಕಪ್ಪ ಈ ತಾಪತ್ರಯ ಅಂತ ಏನಾದ್ರು ಅನ್ನಿಸ್ತಿದೆ? ಏ ಇಲ್ಲ ಇಲ್ಲ ಸರ್, ನಾವೊಂದು ಕಂಪ್ನಿ ಕಟ್ಟಬೇಕಲ್ಲ ಅಂತ ಆಲೋಚನೆ ಬಂದಾಗ ಕಟ್ಟಿ ನಡೆಸ್ಕೊಂಡು ಹೋಗ್ಬೇಕಂತ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಮಾಡಿ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಸರ್. ಓಕೆ, ಹೇಳಿ ಆರ್ಮುಗಮ್ಮವ್ರೆ, ಈಗ ನೀವೇ ಸ್ವತಃ ದುಡಿಬೇಕು ಇನ್ಮೇಲೆ. ಹೌದು ಸರ್. ಕೊಟ್ಟು ಖರ್ಚೆಷ್ಟು ಬರ್ತದೆ ತಿಂಗಳಿಗೆ ತಮ್ಮದು ಎಲ್ಲ ಸಂಬಳ ಇವೆಲ್ಲ ಸೇರಿಸಿ ಸರ್? ಸಿಒ ಸಂಬಳ ಇರ್ಬೋದು, ಅಕೌಂಟೆಂಟ್ ಸಂಬಳ, ಮತ್ತೆ ಇತರ ಎಲ್ಲ ಖರ್ಚುಗಳು ಒಂದು 40-45 ಸಾವಿರ ಬರುತ್ತೆ ಸರ್. ಹೇಗೆ ದುಡಿತೀರಿ ಇನ್ನು ಮುಂದೆ? ಈಗ ಆಲ್ರೆಡಿ ನಾವು ಇದಕ್ಕೆ ಬೇಕಾದಂತ ಏನು ಸಲಕರಣೆ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸರ್. ಹೇಳಿ, ಹೇಗೆ ರೆಡಿ ಮಾಡ್ಕೊಂಡು? ಹೇಗೆ ಅಂದ್ರೆ, ಒಂದು ನಾವು ಫರ್ಟಿಲೈಸರು, ಸೀಡ್ಸು, ಪೆಸ್ಟಿಸೈಡ್ಸ್ ಅದೊಂದು ಸಪ್ರೇಟ್, ಅದನ್ನ ಬಿಟ್ಟು ಇದು ಮಾಡ್ಬಿಟ್ಟಿದ್ವಿ. ಒಬ್ಬರು ಡೈರೆಕ್ಟರ್ನ ನೇಮಿಸ್ಬಿಟ್ಟಿದ್ವಿ ಸರ್, ಅವ್ರನ್ನ ಡೈರೆಕ್ಟ್. ಅದೇನು ಲಾಭ ಬರುತ್ತೆ? ಸೊ ನೀವು 1% ತಗೊಳ್ಳು, ನಮಗೂ ಒಂದು, ನಿಮಗೆ ಕೂಲಿ ಆಗಬೇಕು, ಅಲ್ಲಿ ಕೂತ್ಕೊಂಡು ಮಾಡಿದಾಗ ನಿಮಗೂ ಒಂದು ಇದಾಗಬೇಕು. ಅದೇ ಡೈರೆಕ್ಟರ್ನೇ ಕೂರಿಸ್ಬಿಟ್ಟಿದ್ದೀರಾ? ಇಲ್ಲ, ಅವ್ರು ಇನ್ಚಾರ್ಜ್ ಕೊಟ್ಟಿದ್ವಿ ಸರ್, ಅವ್ರು ಯಾರನ್ನ ಕೂರಿಸ್ಕೊಳ್ಳಿ. ಸೊ ಅವ್ರ ಜವಾಬ್ದಾರಿ, ಅವ್ರ ಜವಾಬ್ದಾರಿ ಅಂತ. ಮತ್ತೆ ಬಂಡವಾಳ ನಿಮ್ದು, ಕಂಪ್ನಿದು ನೋಡ್ಕೊಳ್ಳೋದು ಅವರು. ಹೌದು, ಯಾಕಂದ್ರೆ ಡೈರೆಕ್ಟರ್ ಒಳಗೆ ಬಂದು ನಮ್ಗೇನ್ ಉಪಯೋಗ ಆಗಿದೆ ಅಂತ ಕೇಳ್ಕೊಬಾರ್ದಲ್ಲ ಸರ್, ನಮ್ದು ಅನ್ನೋ ಭಾವನೆ ಬರಬೇಕು ಡೈರೆಕ್ಟ್. ಮೇನ್ ಆಗಿ ರೈತರಿಗೆ ನಮ್ಮ ಕಂಪ್ನಿ ಅನ್ನೋ ಭಾವನೆ ಬರೋ ಮುಂಚೆ ಡೈರೆಕ್ಟರ್ಗಳು ಬರಬೇಕು, ಕಂಪ್ನಿ ನಮ್ದು, ಈಗ ಅಧ್ಯಕ್ಷರು ಶಿವಣ್ಣ ಅವ್ರಿಗೆ ಬಂದ್ಬಿಟ್ಟದೆ, ನಿರ್ದೇಶಕರಿಗೂ ಬಂದಿದೆ ಶಿವಣ್ಣ ಅವರೇ? ಬಂದಿದೆ ಸರ್, ಬಂದಿದೆ ಸರ್, ನಿರ್ದೇಶಕರುಗಳಿಗೆ ಬಂದಿದೆ. ಓಕೆ, ಹೇಳಿ ಆರ್ಮುಗಮ್. ಸೊ ಹಾಗಾಗಿ ನಾವೇನು ಮಾಡಿದ್ವು ಆ ಥರ ಜವಾಬ್ದಾರಿ ವ್ಯವಸ್ಥೆ. ಈಗ ನಾವೇನು ಮಾಡಿದ್ದು, ಮೊದಲನೇ ವರ್ಷ ಈಗ ಕಂಪ್ಲೀಟ್ ಆಗಕ್ಕೆ ಮುಂಚೆನೇ 2 ವರ್ಷ ಆಗಿತ್ತಿದ್ದಂಗೆ ನಾವು ಈ ಥರ PMA PMS ಸ್ಕೀಮಲ್ಲಿ ಪ್ರೊಸೆಸಿಂಗ್ ಯೂನಿಟ್ನ ಶುರು ಮಾಡಿದ್ವಿ. ಈಗ ಮೊದಲನೇ ವರ್ಷ ನಿಮ್ಮ ಬಿಸ್ನೆಸ್ ಎಷ್ಟಾಯಿತು? ಮೊದಲನೇ ವರ್ಷ 4 ಲಕ್ಷ ಆಯಿತು. 4 ಲಕ್ಷ ಯಾವುದರಿಂದ ಸಂಪಾದನೆ ಮಾಡಿತ್ತವು? ಏನು ಮಾರಿ 4 ಲಕ್ಷ ಮಾಡಿ? 4 ಲಕ್ಷದಲ್ಲಿ ಬರೀ ಟಾರ್ಪಲು, ಸ್ಪೇಯರ್ಸು, ಮತ್ತೆ ಸ್ವಲ್ಪ ಬಿತ್ತನೆ ಬೀಜ ಕಾಳುಗಳದಷ್ಟೇ. ಅದಕ್ಕೆ ಬೇಕಾದಂತ ಎಲ್ಲ ಲೈಸೆನ್ಸ್ಗಳು ತಗೊಂಡಿದ್ದೀರ ತಾವು? ನಮ್ಗೆ ಏನೇನು ಲೈಸೆನ್ಸ್ ತಗೊಂಡಿದ್ದೀರಿ? ಒಟ್ಟು 11 ಲೈಸೆನ್ಸ್ ಅನ್ನು ನಮ್ಗೆ ತಗೊಂಡಿದ್ದೀವಿ. 11? ಹೌದು ಸರ್. ಓ, ಯಾವ್ಯಾವುದು? ಒಂದು ಜನರಲ್ ಲೈಸೆನ್ಸು, ಫರ್ಟಿಲೈಸರ್ ಲೈಸೆನ್ಸು, ಸೀಡ್ಸು, ಪೆಸ್ಟಿಸೈಡ್ಸು, ಮತ್ತೆ ಮಾರ್ಕೆಟಿಂಗ್ ಇದ್ರದ್ದು APMC ಲೈಸೆನ್ಸು, ಆಮೇಲೆ ಇಂಪೋರ್ಟು ಎಕ್ಸ್ಪೋರ್ಟ್ದೊಂದು FSSAI, ಇನ್ನೊಂದು ಅಪೆಡದು. ಇರೋ ಬರೋ ಲೈಸೆನ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಿ? ಎಲ್ಲ ತಗೊಂಡ್ಬಿಡಿ ಸರ್. ಒಳ್ಳೇದು ಬಿಡಿ, ಯಾವುದು ಬ್ಯಾಲೆನ್ಸ್ ಇಲ್ಲ ಸರ್. ಇನ್ನು ಒಂದೇ ಒಂದು ಲೈಸೆನ್ಸ್ ತಗೋಬೇಕು ಸರ್. ಯಾವುದು? ಪ್ಯಾಕಿಂಗ್ದು ಲೈಸೆನ್ಸು, ಪ್ಯಾಕಿಂಗ್ ಮತ್ತು ಕ್ವಾಲಿಟಿದು ತಗೋಬೇಕು. ಬಟ್ ನಾವು ಇನ್ನೂ ಅಲ್ಲಿವರೆಗೂ ಹೋಗಿಲ್ಲ, ಹಾಗಾಗಿ ನಾವು ಅದು ಮಾಡೋಕೆ ಆ ಸಮಯ ಬಂದಾಗ. ಯಾರಿಂದ ತಗೋಬೇಕದನ್ನ ಪ್ಯಾಕಿಂಗ್ ಲೈಸೆನ್ಸ್ನ? ಅದು ನಮ್ಮ ಕ್ವಾಲಿಟಿ ಇದರಿಂದನೆ ತಗೋಬೇಕಂತ ಸರ್. ಹೌದಾ? ಸೊ ಹಾಗಾಗಿ ಅಲ್ಲಿಗೆ ನಾವು ಇನ್ನೂ ಅಪ್ರೋಚ್ ಮಾಡಕ್ಕೆ ಹೋಗಿಲ್ಲ. ಅದಂತ ನೀವು ಬೇಳೆಕಾಳು ಎಲ್ಲದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡೋದಕ್ಕೆ ಏನಾದ್ರು ಟ್ರೇಡ್ ನೇಮ್ ಇಟ್ಕೊಂಡಿದ್ದೀರಾ ನಿಮ್ಮ ಕಂಪ್ನಿದು? ಕೇಳೋಣ ಅಧ್ಯಕ್ಷರನ್ನ. ಶಂಭುಲಿಂಗೇಶ್ವರ ಅಂತಾನೆ ಕೊಡ್ತೀರಾ ಅಥವಾ ಬೇರೆ ಏನಾದ್ರು ಹೆಸರು ಮಾಡಿಕೊಂತೀರಾ? ಇಲ್ಲ, ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕೊಡ್ಬೇಕು ಸರ್. ಆ ಕಂಪ್ನಿ ಹೆಸರಲ್ಲಿ ಈಗ ಗನ್ಕಡ್ಡಿ ಹೋಯ್ತಾ ಇದೆ ಸರ್ ನಮ್ದು. ಗನ್ಕಡ್ಡಿ ಪ್ರಾಡಕ್ಟು ಅಲ್ಲಿ ಮಹಿಳೆಯರು ಹತ್ರ ಪರ್ಚೇಸ್ ಮಾಡಿ ಅವರು ನಮ್ಮದೇ ಪ್ಯಾಕಿಂಗ್ ಮಾಡಿ ನಮ್ಮದೇ ಬ್ರ್ಯಾಂಡೆಡ್ ಮಾಡಿದ್ದೀವಿ ಸರ್ ಗನ್ಕಡ್ಡಿಗೆ. ಹೌದು, ಶಂಭುಲಿಂಗೇಶ್ವರ ಅಗರಬತ್ತಿ ಅಂತ ಫೋಟೋ ಮಾಡಿ ಅದು ಮಾರ್ಕೆಟಿಂಗ್ ಬರ್ತಾ ಇದೆ ಸರ್. ಎಲ್ಲ ಸದಸ್ಯರು ಶಂಭುಲಿಂಗೇಶ್ವರ ಅಗರಬತ್ತಿನೇ ಮನೇಲಿ ಬಳಸ್ತಾ ಇದ್ದಾರೆ? ಬಳಸ್ತಾವ್ರ ಸರ್, ಅಕ್ಕಪಕ್ಕ ಹಳ್ಳಿಗಳೆಲ್ಲ ಬಳಸ್ತಾವ್. ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತೀರಾ? ನಾವು ಸರ್ ಆ ಥರ ಏನಿಲ್ವಾ? ಇಲ್ಲ ಸರ್, ಅದು ಬೇರೆ ಗನ್ಕಡ್ಡಿಗಳು ಹೋಲ್ಸ್ಕೊಂಡಾಗ ಬೇರೆ ಗನ್ಕಡ್ಡಿ 1 ಇಂಚು ಕಮ್ಮಿ ಕೊಡ್ತಾರೆ, ನಮ್ದು 1 ಇಂಚು ಲೆಂತ್ ಇದೆ, ಮತ್ತೆ ಅದು ದಪ್ಪ ಇದೆ, ಕ್ವಾಲಿಟಿ ಇದೆ. 2-in-1 ಅಂದ್ಬಿಟ್ಟು 2 ಬ್ರ್ಯಾಂಡೆಡ್ ಮಾಡಿದ್ ಸರ್ ಒಳಗಡೆಗೆ. 2 ವಾಸನೆ ಎರಡು ಎರಡು ಪ್ಯಾಕಿಂಗ್, ಒಂದು ಮಲ್ಲಿಗೆ, ಒಂದು ಸ್ಯಾಂಡಲ್ ಸರ್. ಪರವಾಗಿಲ್ಲ, ಹಬ್ಬದ ದಿವಸ ಎಲ್ಲ ಹಚ್ಕೊಂಡು ಕೂತ್ಕೋಬಹುದು ಮಾಡ್ಬೋದು ಸರ್, ಚೆನ್ನಾಗಿದೆ. ಅದು ಬೇರೆ ಗನ್ಕಡ್ಡಿ ಕವರ್ಗಳು ಹೋದಾಗ ಅದು 80 ಗ್ರಾಮ್ ಬರ್ಬೋದು, ನಾವು ಕರೆಕ್ಟಾಗಿ 100 ಗ್ರಾಮ್ನೇ ಮಾಡಿ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿಸಿದ್ದೀವಿ. ಅಂದರೆ ನಿಮ್ಮ ಕಂಪ್ನಿ ಹತ್ರ ಯಾರೋ ಹೆಣ್ಮಕ್ಳು ಗಂಧದ ಕಡ್ಡಿ ಮಾಡ್ತಿದ್ರು, ಅದನ್ನ ನೀವು ವಹಿಸ್ಕೊಂಡಿದ್ದೀರಾ? ಅದನ್ನ ವಹಿಸ್ಕೊಂಡು ಅವ್ರಿಗೂ ಉದ್ಯೋಗ ಆಗಬೇಕು. ಎಷ್ಟು ಜನ ಇದಾರೆ ಆತ? ಅಲ್ಲೊಂದು 4 ಸೀಟು ಮಹಿಳೆಯರು ಕೆಲಸ ಮಾಡ್ತಾವ್ರೆ ಸರ್. ಓಕೆ, ಅವ್ರ ಹತ್ರ ಅವ್ರಿಗ ಪಾಪ ಒಂದು ಉದ್ಯೋಗ ಕೊಟ್ಟಾಗತ್ತೆ. ನೀವು ನಮಗೆ ಈ ರೀತಿ ಪ್ರಾಡಕ್ಟ್ ಮಾಡಿ ಕೊಡ್ರಮ್ಮ, ನಮ್ಮ ಕಂಪ್ನಿ ಬ್ರ್ಯಾಂಡೆಡ್ ಮಾಡಿ ನಾವು ಮಾರ್ಕೆಟಿಂಗ್ಗೆ ನಾವು ಮಾಡ್ಕರ್ತೀವಿ ಕಮ್ಮ ಅಂತ ಹೇಳಿದಾಗ ಅವ್ರಿಗೊಂದು ಉದ್ಯೋಗ ಕೊಟ್ಟಾಗಾಯ್ತು ಸರ್. ಅವ್ರ ಹತ್ರ ನಾವು ಪರ್ಚೇಸ್ ಮಾಡ್ಕೊಂಡು ನಾವು ಅದನ್ನ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾ ಇದೀವಿ ಸರ್. ಅದನ್ನ ಬಹಳ ಒಳ್ಳೆ ವಿಚಾರ ಬಿಡಿ, ನೋಡಿ ಆ ತರ ಯೋಚನೆ ಮಾಡ್ಬೇಕು ಹಳ್ಳಿ ಕಡೆ. ಈಗ ಮೊದಲನೇ ವರ್ಷ ಎಷ್ಟು? 4 ಲಕ್ಷ. 4 ಲಕ್ಷ. ಎರಡನೇ ವರ್ಷ ಎಷ್ಟು ಮಾಡಿದ್ರಿ? ಎರಡನೇ ವರ್ಷ 60 ಲಕ್ಷ ಮಾಡಿದ್ರು. ಏನು 4 ಲಕ್ಷ ಇಲ್ಲಿ 60 ಲಕ್ಷ ಇಲ್ಲಿ, ಹೆಂಗಾಯ್ತು ಅಷ್ಟೊಂದು 60 ಲಕ್ಷ? ಅದೇ ಸರ್, ಈಗ ಆಲ್ರೆಡಿ ನಮಗೆ ಮೊದಲನೇ ವರ್ಷ ಏನಂದರೆ ನಮಗೆ ರೈತರಿಗೆ ಏನು ಸಿಗುತ್ತೆ ಇಲ್ಲ ಅನ್ನೋದು ಏನು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಎರಡನೇ ವರ್ಷದಲ್ಲಿ ನಾವು ಒಂದು ಸ್ವಲ್ಪ ಫೀಲ್ಡ್ ವರ್ಕ್ ಮಾಡಿದ್ದೋ, ನಾವು ಅಧ್ಯಕ್ಷರು ಮತ್ತು ಡೈರೆಕ್ಟ್ಗಳು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ಇಂಥದ್ದು ಸಿಗುತ್ತೆ ನಮ್ಮಲ್ಲಿ ಅನ್ನೋದನ್ನು ಪಬ್ಲಿಸಿಟಿ ಮಾಡಿದ್ವು. ಸೊ ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಏರಿಯಾದಲ್ಲಿ ಭತ್ತಕ್ಕೆ ಮತ್ತು ಕಬ್ಬಿಗೆ ವರ್ಷ ಪೂರ್ತಿ ಫರ್ಟಿಲೈಸರ್ ಫೆಸ್ಟಿಸೈಡ್ ಹೋಗುತ್ತೆ ಸರ್, ಆದರೆ ಭತ್ತಕ್ಕೆ ಸೀಸನ್ನು. ಸೊ ನಮಗೆ ಭತ್ತ ಬಂದಾಗ ಫರ್ಟಿಲೈಸರ್ ಸಿಕ್ಕದೇ ಇಲ್ಲ ರೈತರಿಗೆ. ಒಂದು ಕೊಳ್ಳೆಗಳ ಬರಬೇಕು, ಇಲ್ಲ ಮೂಗೂರು, ಇಲ್ಲ ನರಸೀಪುರ ಅಧ್ಯಕ್ಷರು ಹೇಳ್ದಂಗೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೋಬೇಕು, ಒಂದಿನ ಕೆಲಸ ಕೆಡಬೇಕು, ಆಟೋ ಬಾಡಿಗೆ, ಮತ್ತೆ ರೇಟು ಜಾಸ್ತಿ. ನೀವು ಅದನ್ನೆಲ್ಲ ತಪ್ಪಿಸಿದ್ರಿ? ಅದನ್ನೆಲ್ಲ ತಪ್ಪಿಸಿದ್ದು. ತಪ್ಪಿಸಿದ ತಕ್ಷಣ ಏನಾಯ್ತು ಅಂದು, ನಾ ಲೋಡು ರೈತರೇ ಅಲ್ಲಿ ಒಂದೊಂದು ಊರಿಗೆ ಒಂದು 2 ಲೋಡ್ ನಮಗೆ ಇಳಿಸ್ಬಿಡಿ ಅನ್ನೋ ಒಂದು ಡಿಮ್ಯಾಂಡ್ ಬಂತು ಸರ್. ಈ ಸರಿ ಆ್ಯಕ್ಚುಲಿ ನಾವು ಫ್ಯಾಕ್ಟ್ ಅನ್ನೋದು ಕಾಂಪ್ಲೆಕ್ಷನ್ ಕೊಟ್ಟವಲ್ಲ ಸರ್, ಅದು ರೈತರಿಗೆ ಫ್ಯಾಕ್ಟ್, ಅದು ಆನೆ ಮಾರ್ಕ್ ಒಂದೇ ತುಂಬ ಕೇಳೋದಲ್ಲಿ. ಸೊ ಹಾಗಾಗಿ ಅಲ್ಲಿ ರೈತರು ಅವರೇ ಬಂದು ಅಡ್ವಾನ್ಸ್ ಕೊಟ್ಟು 3 ಲೋಡ್ಗೆ ಪರವಾಗಿಲ್ಲ ನಮಗೆ ನಮ್ಮೂರಲ್ಲೇ ಇಳಿಸ್ಬಿಡಿ ಸರ್. ಎರಡನೇ ವರ್ಷ 60 ಲಕ್ಷ, ಮೂರನೇ ವರ್ಷ 63 ಲಕ್ಷ ಆಗಿದೆ ಸರ್. ಕಮ್ಮಿ ಆಯ್ತಲ್ವಾ? ಕಮ್ಮಿ 1.5 ಕೋಟಿ ಮಾಡ್ಬೇಕಿತ್ತು. ಇಲ್ಲ, ಕಮ್ಮಿ ಯಾಕೆ ಆಯ್ತಂದ್ರೆ ಸರ್, ಒಂದೇನಂದ್ರೆ ಭತ್ತದ್ದು ಇದು ಸೀಸನ್ ಇದು ಏನಾಯ್ತು ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಆಯ್ತು. ಆಮೇಲೆ ನಮ್ಗಳಿಗೆ ಏನಾಯ್ತು ಅಂದ್ರೆ, ನಾವು ಮೊದಲನೇ ಸರಿ ಏನು ಆರ್ಡರ್ ತಗೊಂಡಿದ್ದೋ ಆ ಸೀಸನಲ್ಲಿ, ಆ ಆರ್ಡ್ರು ಬೇರೆಯವರು ಸ್ವಲ್ಪ ಮಧ್ಯವರ್ತಿಗಳು ಸ್ವಲ್ಪ ಓವರ್ ಟ್ಯಾಕ್ ಮಾಡಿದ್ರು. ಓಕೆ ಓಕೆ. ಸೊ ಅವರು ನೆಗ್ಲೆಕ್ಟ್ ಆಯ್ತಂಗೆ ನಾವು ಅಟ್ಯಾಕ್ ಮಾಡಿದ್ದೋ. ಸರಿ ಸರಿ. ಹಾಗಾಗಿ ಸ್ವಲ್ಪ ನಮ್ಮದು ಈಗ ಬೇಳೆಕಾಳು ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಮಾರಾಟ ಮಾಡಿದ್ರೆ ಈ ಮುಂದಿನ ವರ್ಷ ಅಂದ್ರೆ ಬರೋ ವರ್ಷದಲ್ಲಿ ಎಷ್ಟು ಬಿಸ್ನೆಸ್ ಆಗ್ಬೋದು ಅಂತ ನಿರೀಕ್ಷೆ ಮಾಡ್ತಿದ್ರಿ ಸರ್? ನಮ್ಮ ಒಂದು ಮುಂದಿನ ಆಲೋಚನೆ ಹೆಂಗಿದೆ ಅಂದ್ರೆ ಬೇಳೆಕಾಳುಗಳಲ್ಲಿ ಮಾಡ್ತೀವಿ ಅಂದ್ರೆ ಪ್ರತಿ ತಿಂಗಳಿಗೆ ಒಂದು ಮಿನಿಮಮ್ 5-10 ಲಕ್ಷ ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ತಿಂಗಳಿಗೆ. ಪ್ರತಿ ತಿಂಗಳಿಗೆ ಯಾಕೆಂದ್ರೆ 50,000 ರೂಪಾಯಿ ದುಡಿಬೇಕಲ್ಲ ನೀವು. ಹೌದೌದು. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಆ ಬಿಸ್ನೆಸ್ ಮಾಡಲೇಬೇಕು. ಆಲ್ರೆಡಿ ಬೇಳೆಕಾಳಿಗೆ ಮಾರ್ಕೆಟ್ ಇದೆ ಸರ್, ಡಿಮ್ಯಾಂಡ್ ನಮ್ಮನ್ನ ಆಲ್ರೆಡಿ ಆರ್ಡರ್ ಇದ್ದಿದ್ರು. ಸೊ ಈಗ ನಮ್ಮಲ್ಲಿ ಸ್ಟಾಕ್ ಇಲ್ದಿರ ಇದು ಮಾಡದೇ ಇರೋ ಕಾರಣ ನಾವು ಇನ್ನೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸರ್, ಎಂಒಯು ಮಾಡ್ಕೊಂಡಿಲ್ಲ. ಅಧ್ಯಕ್ಷರು ಏನಂತಾರೆ, ಅವ್ರದ್ದೇನು ಆಲೋಚನೆಗಳು? ಅದಲ್ದೇ 50,000 ರೂಪಾಯಿ ದುಡಿಬೇಕಲ್ಲ, ಹೇಳಿ ಆರ್ಮುಗ. ಇದಲ್ದೇ ನಾವು ಇನ್ನೊಂದು ಸ್ವಲ್ಪ ಮುಂದುವರೆದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಏನು? ಬೇಳೆಕಾಳುಗಳು ಅಲ್ದೇ ಅಲ್ಲಿರೋ ಮಹಿಳೆಯರಿಗೆ ಒಂದು ಸುಮಾರು ಮಹಿಳೆಯರು ಅಲ್ಲಿ ಸುತ್ತಮುತ್ತ ದೂರ ಕೆಲಸಗಳಿಗೆ ಹೋಗೋದಕ್ಕೆ ಮನೆಗಳಲ್ಲೇ ತುಂಬ ಜನ ಇದ್ದಾರೆ. ಜಮೀನ್ ಕೆಲಸ ಆದ್ಮೇಲೆ ಅವ್ರು ಸೀಸನ್ ವೈಸ್ ಆದ್ಮೇಲೆ ಮನೇಲೆ ಇರ್ತಾರೆ. ಅದನ್ನ ಇದ್ ಮಾಡ್ಕೊಂಡು ನಾವು ವಿಕಸನ ಸಂಸ್ಥೆ ಜೊತೆಲಿ ಮಾತಾಡಿದಾಗ ಸರ್ ನಮ್ಗೆ ಸಲಹೆ ಕೊಟ್ರು. ಸೊ ಸಲಹೆ ಕೊಟ್ಟು ಈಗ ನ್ಯಾಸ್ಕಮ್ ಮತ್ತೆ HSBC ಮತ್ತೆ ಹೈರ್ಡ್ ಫೌಂಡೇಶನ್ ಅಂದ್ಬಿಟ್ಟು ಮೂರು ಅವರುಗಳ ಸಹಕಾರದಿಂದ ಒಂದು 120 ಜನ ಮಹಿಳೆಯರಿಗೆ ತರಬೇತಿ ಕೊಡೋದು. ಯಾವ್ದ್ರ ಬಗ್ಗೆ ಅಂದ್ರೆ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ, ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಈಗ ಗಂಧದ ಕಡ್ಡಿ ಮಾಡ್ಕೊಂಡಿರ್ಬೋದು, ಬುಟ್ಟಿ ನೇಯ್ದಿರ್ಬೋದು, ಇದಕ್ಕೆ ತರಬೇತಿ ಕೊಟ್ಟು ಆರ್ಥಿಕವಾಗಿ ಫೈನಾನ್ಷಿಯಲ್ ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಇದು ಮಾಡಿ ಆಲ್ರೆಡಿ ನಮ್ಮ ಮಾರ್ಚ್ಗೆ ಮೊನ್ನೆ 31ಕ್ಕೆ 120 ಜನ ಕಂಪ್ಲೀಟ್ ಆಗಿದೆ. ಇಲ್ಲ ಅಂದ್ರೆ ಈ ತರ ತರಬೇತಿ ಕೊಟ್ಟ ಉತ್ಪನ್ನ ನೀವು ಖರೀದಿ ಮಾಡಿ ಕಂಪ್ನಿ ಮೂಲಕ ಮಾರಬೇಕು ಅಂತ. ಅಧ್ಯಕ್ಷರು ಹೇಳಿ ಹೇಗನ್ಸತ್ ನಿಮ್ಗೆ, ಈ ಗಂಧದ ಕಡ್ಡಿ ಒಂದ್ ಮಾರ್ತಿದಿರಿ, ನೆಕ್ಸ್ಟ್ ಉಪ್ಪಿನಕಾಯಿ ಬರ್ತದೆ, ಬುಟ್ಟಿ ಬರ್ತದೆ, ಏನೇನ್ ಬರ್ತದೆ? ಹಪ್ಪಳ ಮತ್ತೆ ಉಪ್ಪಿನಕಾಯಿ ಮತ್ತೆ ಈ ಬುಟ್ಟಿ ನೇಯ್ತಾರಲ್ಲ ಸರ್, ವೈರ್ ಬುಟ್ಟಿ, ಆ ಮಹಿಳೆಯರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಸರ್. ಅದನ್ನು ಅದು ಮಾರ್ಕೆಟಿಂಗ್ ಇದೆ. ಮತ್ತೆ ಈ ಸೀರಜ್ ಪಾಲ್ಸ್ ಹಾಕೋದು ಮತ್ತೆ ಜಿಗ್ ಜಿಗ್ದು ಹಾಕೋದು ಡಿಸೈನ್ಸ್ದು ಬ್ಲೌಸ್ದು ಅದೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಸರ್. ಟ್ರೈನಿಂಗ್ ಕೊಟ್ಟು ಅದನ್ನು ಮಾಡ್ತಾರೆ. ಅವೆಲ್ಲ ಮಾರ್ಕೆಟಿಂಗೇ ನಾವೇ ಪರ್ಚೇಸ್ ಮಾಡ್ತೀವಿ, ನಮ್ಮ ಕಂಪ್ನಿಯ ಇದು ಮಾಡ್ಕೊಂಡು ಮಾರ್ಕೆಟಿಂಗೇ ಮಾಡೋಕ್ಕೆ ಸಿದ್ಧಪಡಿಸ್ತಾ ಇದ್ದೀವಿ ಸರ್. ಅವರು ಏನೇ ಪ್ರಾಡಕ್ಟ್ ಮಾಡಿಕೊಟ್ರು ನಮ್ಮದು ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಬ್ರ್ಯಾಂಡೆಡ್ ಇರ್ಬೇಕು ಸರ್. ಶಂಭುಲಿಂಗೇಶ್ವರ ಅಂತ ಹೆಸರಾಗಿ ಇಟ್ಕೊಂಡ್ರಿ ಅಂತ ಕೇಳಲಿಲ್ಲ ನಾನು. ಅಲ್ಲಿ ನಿಮ್ಮ ದೇವರ ದೇವರು ಸರ್, ಅದು ರಿಜಿಸ್ಟ್ರೇಷನ್ಗೆ ಹೋಗಾಗ ಮೂರು ಹೆಸರು ಮೆನ್ಷನ್ ಮಾಡಿ ಅಂತ ಹೇಳಿದ್ರು ಸರ್. ಒಂದು ಮಾದೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕಳಿಸಿದ್ರು ಸರ್ ರಿಜಿಸ್ಟ್ರೇಷನ್ಲಿ, ಒಂದು ದುರ್ಗಾ ಪರಮೇಶ್ವರಿ ರೈತ ಉತ್ಪಾದಕರ ಕಂಪ್ನಿ ಅಂತ ಕಳಿಸಿದ್ರು, ಇನ್ನೊಂದು ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕಳಿಸಿದ್ರು. ಅದರಲ್ಲಿ ಎರಡನ್ನು ಸೆಲೆಕ್ಟ್ ಆಗದೆ ಶಂಭುಲಿಂಗೇಶ್ವರ ರೈತ ಉತ್ಪಾದಕರ ಕಂಪ್ನಿ ಅಂತ ಕೊಟ್ಟಿದ್ದಾರೆ ಸರ್. ಈಗ 3 ವರ್ಷದಿಂದ ತಮ್ಗೇನೂ ಗೊತ್ತಿರಲಿಲ್ಲ, ಈಗ ಎಲ್ಲ ತಿಳ್ಕೊಂಡಿದ್ರಿ ಕಂಪ್ನಿ ಬಗ್ಗೆ, ಮುಂದಿನ ದಿನದಲ್ಲಿ ಇದನ್ನ ಲಾಭದಾಯಕವಾಗಿ ನಡೆಸ್ತೀವಿ ಅನ್ನೋ ವಿಶ್ವಾಸ ಇದೆ ತಮಗೆ. ಸಹಾಯಧನ ನಿಂತ ಮೇಲೆ ಅಥವಾ ನೀವು ಮುಚ್ಕೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೀರಾ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಹಂಗ್ ಮಾಡಕ್ ಹೋಗೋದಿಲ್ಲ. ಇವಾಗ ನಾವು ಪ್ರತಿಯೊಬ್ಬ ಡೈರೆಕ್ಟರ್ಗಳೆಲ್ಲ ಮಾಡಿ ಇವಾಗ ಆ ಭಾಗದ ರೈತರಿಗೆ ಈಗ ತಮಿಳ್ನಾಡಿನಿಂದ ಹಾರ್ವೆಸ್ಟ್ ಮಿಷಿನ್ಗಳು ಭತ್ತ ಕಟ್ ಮಾಡಕ್ ಬರ್ತವೆ. ಈಗ ನಮ್ಮ ಕಂಪ್ನಿಗೆ ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ನಮ್ಮ ಕಂಪ್ನಿ ಡೈರೆಕ್ಟರ್ಗಳು ಎಲ್ಲ ಸೇರಿ ನಾವೇ 1,00,000 ರೂಪಾಯಿ ಅಮೌಂಟ್ ಹಾಕಿ ಈಗ ಅದ ಮಿಷಿನ್ ಪರ್ಚೇಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದೀವಿ ಸರ್. ಪರವಾಗಿಲ್ಲ, ನೀವು ಅಧ್ಯಕ್ಷರು ಜಮೀನ್ ಬರ್ಕೊಟ್ ಮೇಲೆ ಎಲ್ಲರಿಗೂ ಸ್ಫೂರ್ತಿ ಬಂದ್ಬಿಟ್ಟಿದೆ ಅನ್ಸುತ್ತೆ ಡೈರೆಕ್ಟರ್. ಹೌದು ಸರ್, ಹೌದು ಹೌದು. ಒಟ್ಟಿನಲ್ಲಿ ಬಿಸ್ನೆಸ್ ಮಾಡಬೇಕು, ಕಂಪ್ನಿ ಕಟ್ಟಬೇಕು, ಕಂಪ್ನಿ ಕಟ್ಟಬೇಕು, ಆದಾಯ ಮಾಡಬೇಕು ಅಂತ ಸರ್ ಅಲ್ವಾ? ಹೌದು ಸರ್. ಮತ್ತೆ ಹಂಗಿರ್ಬೇಕಲ್ವಾ ಛಲ? ಏನಂತೀರ ಆರ್ಮಗಮ್ಮವ್ರೆ? ಅದೇ ಇನ್ನೂ ಒಂದು ಅದಕ್ಕೆ ಅವ್ರ ಇದಕ್ಕೆ ಆ್ಯಡ್ ಮಾಡೋದಾದ್ರೆ ಸರ್, ಈಗ ಆಲ್ರೆಡಿ ನಾವು ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಬರ್ತದೆ ಅದನ್ನ ಯಾವುದನ್ನು ನಾನು ಬಿಡ್ತಾ ಇಲ್ಲ. ಅಧ್ಯಕ್ಷರು ನಮ್ಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂದ್ರೆ ಯಾವ ಇಲಾಖೆ ಕಳೆದ್ರೂ ಏನೇ ಯಾವ 24x7 ಅಷ್ಟು ಆ ಸಮಯದಲ್ಲಿ ಎಲ್ಲ ಇಲಾಖೆಗಳಿಗೂ ಹೋಗ್ತೀರಿ, ಅಲ್ಲಿಂದ ಸೌಲಭ್ಯ ತಗೋತೀರಿ, ಜನರಿಗೂ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಈಗ ಆಲ್ರೆಡಿ ನಾವು ಈಗ ಕೃಷಿ ಇಲಾಖೆಯಿಂದ ಅವ್ರು ಹೇಳ್ದಂಗೆ ಈ ಭತ್ತ ಕಟ್ ಮಾಡೋ ಮಿಷಿನ್ ಸರ್, ಅದು ಈಗ 45 ಲಕ್ಷ ಬೀಳ್ತದೆ ಸರ್ ಒಂದು ಮಿಷಿನ್ಗೆ. ಓಕೆ ಓಕೆ. ಅದು ತಮಿಳ್ನಾಡಿಂದ 100+ ಗಾಡಿಗಳು ಬಂದು ಇಲ್ಲಿ ಮಾಡ್ತಾರೆ. ಈಗ ಆಲ್ರೆಡಿ ನಾವು ಅದ್ರ ಮಾತಾಡಿ ಸಬ್ಸಿಡಿ ಸ್ಕೀಮ್ಗಳಲ್ಲಿ FPO ಅಂದ್ರೆ 75% ಸಬ್ಸಿಡಿ ನೋಡಿದ್ರೆ ಮತ್ತೆ ಮಾಡ್ಬೇಕಲ್ವೇ? ಇಲ್ಲ, ಆಗ ಆಲ್ರೆಡಿ ನಾವು ಮಾರ್ಚ್ ಆಗಕ್ ಮುಂಚೆ ನಮ್ಗೆ ಬ್ಯಾಂಕ್ ಅವರು ನಮ್ಗೆ ಲೆಟರ್ ಕೊಟ್ಬಿಟ್ಟಿದ್ದಾರೆ ಸರ್. ಬ್ಯಾಂಕ್ ಅಲ್ಲಿ ನಮ್ಗೆ ಆಲ್ರೆಡಿ ಲೋನ್ ಇರೋದ್ರಿಂದ ಸರ್, PMFM ಇದು ಸಡನ್ ಆಗಿ ಲೋನ್ ಕೊಡಕ್ ಬರಲ್ಲ ಅಂತಂದ್ರು. ಸೊ ಬೇರೆ ಪರಿಹಾರ ಏನಿದೆ ಅಂತ ನನ್ನ ಮ್ಯಾನೇಜರು ಮತ್ತೆ ಹೆಡ್ ಆಫೀಸರ್ ನಾನು ಬ್ಯಾಂಕ್ ಅವ್ರ ಜೊತೆ ಸಂಪರ್ಕ ಮಾಡಿ ಚರ್ಚೆ ಮಾಡಿದಾಗ, ನೀವು ತಗೊಳ್ಳೇಬೇಕಂತಂದ್ರೆ ಪ್ರತಿಯೊಂದು ಡೈರೆಕ್ಟರ್ಗಳ ಇದು ಮಾಡಿ ಡೆಪಾಸಿಟ್ ಮಾಡಿಸ್ಬೇಕು ಅಂದ್ರು. ಅದನ್ನೇ ಹೇಳಿದ್ದವರು. ಸೊ ಹಾಗಾಗಿ ಅದನ್ನ ನಾನು ಡೈರೆಕ್ಟರ್ ಹತ್ರ ಹೇಳಿದಾಗ ಡೈರೆಕ್ಟ್ ಖುಷಿಯಿಂದ ಒಪ್ಪಿಬಿಟ್ರು ಸರ್. ಒಳ್ಳೇದ್ರಪ್ಪ, ಈಗ ಚೆನ್ನಾಗಿ ಬೆಳೆಸಿ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪ್ನಿನ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಆರ್ಮುಗಮ್ಮ ಅವರ ಕನ್ನಡದಲ್ಲಿ? ನನ್ನ ಮೊಬೈಲ್ ಸಂಖ್ಯೆ 9942464262 7 9 ಸರ್. ಇನ್ನೊಂದು ಸರಿ ಹೇಳ್ತೀರಾ? 9 9 0 2 4 4 6 2 7 9. ಇನ್ನೂ ಒಂದು ಸರಿ. 9 9 0 2 4 4 6 2 7 9. ತಮ್ದೇಳಿ ಶಿವಣ್ಣವ್ರೆ. 8 8 8 0 8 2 0 9 5 5. ಇನ್ನೊಂದು ಸರಿ ಹೇಳ್ತೀರಾ? 8 8 8 0 8 2 0 9 5 5. ಇನ್ನೂ ಒಂದು ಸರಿ ಹೇಳ್ಬಿಡಿ. 8 8 8 0 8 2 0 9 5 5. ಒಳ್ಳೇದು ಅರ್ಮುಗಮ್ ಹಾಗೂ ಶಿವಣ್ಣವ್ರೆ, ಬಹಳ ಸೊಗಸಾಗಿ ನಿಮ್ಮ ವಿಚಾರ ಹಂಚ್ಕೊಂಡ್ರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಚಿಯಾ ಹಾಗೂ ಬೇಳೆಕಾಳು ಬೆಳೆಗಳ ಮಾರಾಟವನ್ನು ಕುರಿತು ಕೊಳ್ಳೇಗಾಲ ತಾಲೂಕು ತಿಲಕವಾಡಿ ಗ್ರಾಮದ ಶಂಭುಲಿಂಗೇಶ್ವರ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಪಿ ಶಿವಣ್ಣ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಆರ್ಮುಗಂ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ